ಆಹಾರ ಭದ್ರತೆಗಾಗಿ ಮೂಲಸೌಕರ್ಯ ಕಲ್ಪಿಸುವಲ್ಲಿ ಕೇಂದ್ರ ಅವಿರತ ಶ್ರಮ, ಸಚಿವ ಪಿಯೂಷ್ ಗೋಯಲ್. ಅಂತರ್ನದಿ ಜೋಡಣೆ ರಾಜ್ಯದ ಅಹವಾಲು ಪರಿಶೀಲಿಸಿ ಮುಂದುವರೆಯುವಂತೆ ಅಧಿಕಾರಿಗಳಿಗೆ ಅಮಿತ್ ಶಾ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಸಮಯ 6:51. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯ ವಹಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲಿಗೆ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಅಲಂಕಾರಿಕ ಮೀನುಗಳು ಮತ್ತು ಅವುಗಳ ನಿರ್ವಹಣೆ ಕುರಿತು ಡಾಕ್ಟರ್ ರವೀಂದ್ರ ಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿ. ನಂತರ ಸಿಂಧನೂರು ತಾಲೂಕು ಹುಡಾ ಗ್ರಾಮದ ರಾಮಚಂದ್ರ ರೆಡ್ಡಿ ಅವರ ಕಬ್ಬಿನ ಬೆಳೆಯ ಅನುಭವಗಳಿವೆ. ಪೇಟೆ ಧಾರಣೆ ಮತ್ತು ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಕುಷ್ಟಗಿ ತಾಲೂಕಿನ ದಾವಲ್ ಸಾಬ್ ಅತ್ತರ್ ಹಾಗೂ ತಂಡದವರಿಂದ ಗೀಗಿ ಪದಗಳು ಇಂದಿನ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿವೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು ಇವತ್ತಿನ ಕಾರ್ಯಕ್ರಮದಲ್ಲಿ ಅಕ್ವೇರಿಯಂ ಫಿಶ್ ಅಂದರೆ ಅಲಂಕಾರಿಕ ಮೀನುಗಳು. ಇತ್ತೀಚಿನ ದಿನಗಳಲ್ಲಿ ಈ ಅಕ್ವೇರಿಯಂ ಫಿಶ್ ಅಥವಾ ಅಲಂಕಾರಿಕ ಮೀನುಗಳ ಬಗ್ಗೆ ಸಾಕಷ್ಟು ಜನರಲ್ಲಿ ಒಂದು ತಿಳುವಳಿಕೆ ಬರ್ತಾ ಇದೆ. ಜೊತೆಗೆ ಅಲ್ಲಲ್ಲಿ ಪಟ್ಟಣಗಳಲ್ಲೆಲ್ಲ ನಾವು ದೊಡ್ಡ ದೊಡ್ಡ ಮನೆಗಳಲ್ಲಿ ಯಾರು ಆರ್ಥಿಕವಾಗಿ ಚೆನ್ನಾಗಿರ್ತಾರೆ ಅಂಥವರೆಲ್ಲ ಅಕ್ವೇರಿಯಂ ಫಿಶನ್ನು ಅಕ್ವೇರಿಯಂ ಸಾಮಾನ್ಯವಾಗಿ ಇಟ್ಟಿರ್ತಾರೆ. ಜೊತೆಗೆ ಈ ಮನೆಯಲ್ಲಿ ಅಲಂಕಾರಿಕ ಮೀನುಗಳು ನಾವು ಮನೆಯಲ್ಲಿ ಹೋದ ತಕ್ಷಣ ಹಾಲಿನಿಂದ ಮನೆಯಲ್ಲಿ ಎಂಟರ್ ಆದ ತಕ್ಷಣ ದೊಡ್ಡ ದೊಡ್ಡ ಮನೆಗಳಲ್ಲೆಲ್ಲ ಅಲಂಕಾರಿಕ ಮೀನುಗಳನ್ನು ನೋಡ್ಬೋದು. ಇತ್ತೀಚೆಗೆ ಇದೊಂದು ಹವ್ಯಾಸ ಆಗಿ ಕೆಲವೊಂದು ಜನ ಮಾಡ್ತಾ ಇದ್ದಾರೆ. ಜೊತೆಗೆ ವ್ಯಾಪಾರ ದೃಷ್ಟಿಯಿಂದ ಅಲಂಕಾರಿಕ ಮೀನುಗಳ ಸಾಕಾಣಿಕೆಯನ್ನು ಮಾಡಿ ಮಾರತಕ್ಕಂಥ ವ್ಯವಹಾರ ನಡೀತಾ ಇದೆ. ಹಳ್ಳಿಯಲ್ಲಿ ಸಹ ಎಷ್ಟೋ ಜನ ರೈತರು ಅಲಂಕಾರಿಕ ಮೀನುಗಳಿಗೆ ಮಾರು ಹೋಗ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಅಲಂಕಾರಿಕ ಮೀನುಗಳು ಅಂದರೆ ಏನು, ಎಲ್ಲಿ ಸಿಗ್ತವೆ, ಈ ಅಕ್ವೇರಿಯಂ ಫಿಶ್ಗಳನ್ನು ಯಾವ ರೀತಿ ನಾವು ನಿರ್ವಹಣೆ ಮಾಡಬೇಕಾಗತ್ತೆ, ಮನೆಯಲ್ಲಿ ಒಂದು ಅಕ್ವೇರಿಯಂ ಇಟ್ಟಾಗ ಅದಕ್ಕೆ ಏನೆಲ್ಲ ನಾವು ಒಂದು ಮ್ಯಾನೇಜ್ಮೆಂಟ್ ಅಥವಾ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ ಅಂತಕ್ಕಂಥ ವಿಚಾರವಾಗಿ ತಿಳ್ಕೊಂಡ್ರೆ ಭಾಳ ಒಳ್ಳೆಯದು. ಈ ಒಂದು ವಿಷಯವಾಗಿ ನಮಗೆ ಮಾಹಿತಿ ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ಬೀದರ್ ಪಶುವೈದ್ಯಕೀಯ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ರವೀಂದ್ರ ಗೌಡ ಪಾಟೀಲರು ನಮ್ಮಂದಿದ್ದಾರೆ. ಇವರು ಮೀನು ಕೃಷಿ ತಜ್ಞರು. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಅಕ್ವೇರಿಯಂ ಫಿಶ್ ಯಾವ ರೀತಿ ನಾವು ಸಾಕಾಣಿಕೆ ಮಾಡಬೇಕು, ಇದರ ಮಹತ್ವ ಏನು, ಯಾವ ರೀತಿ ಇದರಿಂದ ಬಿಸ್ನೆಸ್ ಆಗಿ ನಾವು ಇದನ್ನು ಮಾಡಿದಾಗ ಯಾವ ರೀತಿ ಒಂದು ಲಾಭವನ್ನು ಪಡ್ಕೋಬೋದು ಅಂತಕ್ಕಂಥ ವಿಚಾರವಾಗಿ ಮಾಹಿತಿಯನ್ನು ನಮ್ಮ ರೈತರೊಂದಿಗೆ ಹಂಚ್ಕೋತಿದ್ದಾರೆ. ರವೀಂದ್ರಗೌಡ, ಮೊದಲನೇದಾಗಿ ಈ ಅಕ್ವೇರಿಯಂ ಫಿಶ್ದ ಬಗ್ಗೆ ಅಥವಾ ಈ ಅಲಂಕಾರಿಕ ಮೀನುಗಳ ಬಗ್ಗೆ ಜನರಲ್ಲಿ ಸಾಕಷ್ಟು ಒಂದು ಇದಕ್ಕೆ ಮಾರು ಹೋಗ್ತಿದ್ದಾರೆ, ಏನು ಕಾರಣ ಅಂತೀರಿ, ಯಾಕೆ ಜನ ಇದಕ್ಕೆ ಮಾರು ಹೋಗ್ತಾ ಇದ್ದಾರೆ ಅಕ್ವೇರಿಯಂ ಫಿಶ್ ಬಗ್ಗೆ? ನಮಸ್ಕಾರ, ಧನ್ಯವಾದಗಳು. ಬಣ್ಣದ ಮೀನು ಈಗ ಇದಕ್ಕೆ ಜನರು ಯಾಕೆ ಮಾರು ಹೋಗ್ತಾ ಇದ್ದಾರೆ ಅಂದರೆ, ಬಣ್ಣದ ಮೀನು ನೋಡಲಿಕ್ಕೇನೆ ಚೆಂದ, ಎಲ್ಲ ಜನರು ಅದನ್ನು ನೋಡಿ ಅವರು ಖುಷಿ ಪಡ್ತಾರೆ, ಎಲ್ಲ ವಯಸ್ಸಿನ ಜನರು ಸಹಿತ ಅದು ಖುಷಿ ಪಡ್ತಾರೆ ನೋಡಿ. ಮನೆಯಲ್ಲಿ ಬಣ್ಣದ ಮೀನು ತೊಟ್ಟಿ ಪಾತ್ರ ಏನಂದರೆ, ಈಗ ನಾವು ಬೇರೆ ಯಾವುದೇ ಸಾಕು ಪ್ರಾಣಿ ತಗೊಳ್ಳಿ, ಈಗ ನಾಯಿ ಇರ್ಬೋದು, ಅದು ಅದನ್ನೆಲ್ಲ ಬೆಳಗ್ಗೆ ಮತ್ತು ಸಾಯಂಕಾಲ ಕರ್ಕೊಂಡು ಅದನ್ನು ವಾಕಿಂಗ್ ಕರ್ಕೊಂಡು ಹೋಗ್ಬೇಕು, ಅದಕ್ಕೆ ಶ್ರಮ ಪಡಬೇಕು, ಅದಕ್ಕೆ ಆಹಾರದ ಖರ್ಚು ಜಾಸ್ತಿ ಬರುತ್ತೆ, ಶ್ರಮನೂ ಜಾಸ್ತಿ ಆಗುತ್ತೆ, ಆಮೇಲೆ ಅದಕ್ಕೆ ಸಮಯನೂ ಕೊಡಬೇಕು. ಆದರೆ ಈ ಬಣ್ಣದ ಮೀನು ಆ ಥರ ಅಲ್ಲ, ಇದು ಕೂಡ ಒಂದು ಪೆಟ್ಟೆ ನಿಮ್ಮಲ್ಲೇ, ಆದರೆ ಇದು ಏನಂದರೆ ನಿಮ್ಮ ಜನರ ಶ್ರಮ ಸಮಯ ಖರ್ಚು ಕಡಿಮೆ, ಕಡಿಮೆಯಿಂದ ನೀವು ಸಾಕು ಪ್ರಾಣಿಯಾಗಿ ಅದನ್ನು ನಿರ್ವಹಣೆ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ, ಬೇರೆ ಸಾಕು ಪ್ರಾಣಿಗಳಿಗಿಂತಲೂ ಒಳ್ಳೆಯದು. ಈಗ ಅಕ್ವೇರಿಯಮಲ್ಲಿ ಬಣ್ಣದ ಮೀನು ಇಟ್ಟರೆ ಈಗ ಕೆಲವೊಂದು ವೈಜ್ಞಾನಿಕ ಸಂಶೋಧನೆಗಳ ಪ್ರಕಾರ ಇದು ಖಚಿತವಾಗಿದೆ ಆಲ್ರೆಡಿ. ಏನಂದರೆ ಈಗ ಮನೆಯಲ್ಲಿ ಮಕ್ಕಳು ಇರ್ತಾರೆ, ಓದ್ತಾ ಇರ್ತಾರೆ, ಪರೀಕ್ಷೆಯಲ್ಲಿ ಓದ್ತಾ ಇರ್ತಾರೆ, ಅವ್ರಿಗೆ ಒತ್ತಡ ಬರುತ್ತೆ, ಪರೀಕ್ಷೆದು ಒತ್ತಡ ಬರುತ್ತೆ, ಮಾನಸಿಕ ಒತ್ತಡ. ಆಮೇಲೆ ಇನ್ನು ಕೆಲವರು ಪೇಷಂಟ್ಸ್ ಇರ್ತಾರೆ, ಮಾನಸಿಕ ಖಿನ್ನತೆ ಪೇಷಂಟ್ಸ್, ಡಿಪ್ರೆಷನ್ ಪೇಷಂಟ್ಸ್, ಅವರು ಕೂಡ ಯಾವುದೋ ಒಂಥರ ಸ್ಟ್ರೆಸ್ ಸಿಚುವೇಶನ್ನಲ್ಲಿ ಕ್ವೇರಿಯಂ ಇದ್ದರೆ ಅದ್ರ ಮುಂದ್ಗಡೆ ಕೂತ್ಕೊಂಡು ಒಂದು 20-30 ನಿಮಿಷ ಆ ಮೀನುಗಳು ಹಾವಭಾವಗಳು ಅವು ಹೇಗೆ ಓಡಾಡ್ತಾ ಇದ್ದಾವೆ, ಹೇಗೆ ರೆಕ್ಕೆ ಬಡಿತಾ ಇದ್ದಾವೆ, ಅದನ್ನು ನೋಡಿಬಿಟ್ರೇ ಅವ್ರಿಗೆ ರಿಲ್ಯಾಕ್ಸೇಷನ್ ಆಗಿಬಿಡುತ್ತೆ ಮೈಂಡ್. ಇದು ವೈಜ್ಞಾನಿಕ ವರದಿ, ಸೊ ಇದು ಕನ್ಫರ್ಮ್ ಆಗಿದೆ. ಸೊ ಈ ವೈಜ್ಞಾನಿಕ ಅಂಶಗಳನ್ನು ನಾವು ಇಟ್ಕೊಂಡು ಇತ್ತೀಚಿನ ದಿನಗಳಲ್ಲಿ ನಾವು ಎಷ್ಟೋ ಜನ ರೈತರು ಬರ್ತಾರೆ, ಮತ್ತು ಬೇರೆ ಅಕ್ವೇರಿಸ್ಟ್ ಅಂದರೆ ಹಾಬೀಸ್ ಅಂತ ಬರ್ತಾರೆ, ಅಕ್ವೇರಿಯಂ ಹಾಬೀಸ್, ಅವ್ರಿಗೂ ಕೂಡ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ಮನೆಯಲ್ಲಿ ಬಣ್ಣದ ತೊಟ್ಟಿ ಇಟ್ಕೊಳ್ಳಿ, ಅಕ್ವೇರಿಯಂ ಮೀನು ಸಾಕಣೆ ಮಾಡಿ. ನಮ್ಮ ಸೆಂಟ್ರಿಗೆ, ನಮ್ಮ ಕೇಂದ್ರಕ್ಕೆ ಸುಮಾರು ಜನ ಸ್ಕೂಲ್ ವಿದ್ಯಾರ್ಥಿಗಳು ಬರ್ತಾರೆ, ಅವರಿಗೂ ಕೂಡ ನಾನು ಇದನ್ನೇ ಹೇಳ್ತೀನಿ, ಮನೆಯಲ್ಲೂ ಕಂಪಲ್ಸರಿ ಒಂದೊಂದು ಅಕ್ವೇರಿಯಂ ಇಟ್ಕೋಬೇಕು. ಎಕ್ಸಾಮ್ ಟೈಮಲ್ಲಿ ನಿಮಗೆ ಟೆನ್ಷನ್ ಆದಾಗ ನೀವು ಒಂದು 15-20 ನಿಮಿಷ ಬರೀ ಅವ್ರನ್ನ ಅಬ್ಸರ್ವ್ ಮಾಡಿ ಅಷ್ಟು ಸಾಕು ಅಂತ ಹೇಳ್ತೀನಿ. ಸೊ ಹಾಗಾಗಿ ವಿದ್ಯಾರ್ಥಿಗಳ ಸಮಯವೂ ಕೂಡ ಉಳಿತಾಯ ಆಗುತ್ತೆ ಇದರಿಂದ. ಈಗ ಬೇರೆ ನಾಯಿ ಇರ್ಬೋದು, ಅದಕ್ಕೆ ಟೈಮ್ ಕೊಡಬೇಕು, ಅದಕ್ಕೆ ಕಾಳಜಿ ಮಾಡಬೇಕಾಗತ್ತೆ, ಅದು ಇಲ್ಲ ಅಂದರೆ ಬೇಜಾರಾಗಿ ಒಂದು ಕಡೆ ಕೂತ್ಕೊಳ್ಳುತ್ತೆ. ಆದರೆ ಈ ಅಕ್ವೇರಿಯಂ ಮೀನುಗಳು ಆ ಥರ ಅಲ್ಲ. ಈಗ ಇನ್ನೊಂದು ಪ್ರಶ್ನೆ ಏನಂತಂದರೆ, ಸಾಮಾನ್ಯವಾಗಿ ಜನರಲ್ಲಿ ಒಂದು ಅದು ವೈಜ್ಞಾನಿಕ ತಿಳುವಳಿಕೆ ಅನ್ಬೋದು ಅಥವಾ ತಪ್ಪು ತಿಳುವಳಿಕೆ ನಮಗೆ ಗೊತ್ತಿಲ್ಲ, ಆದರೆ ತಾವೊಬ್ಬ ವಿಜ್ಞಾನಿಯಾಗಿ ಅಕ್ವೇರಿಯಂ ಅಥವಾ ಈ ಅಲಂಕಾರಿಕ ಮೀನಿನ ತೊಟ್ಟಿ ಮನೆಯಲ್ಲಿದ್ದರೆ ವಾಸ್ತು ದೃಷ್ಟಿಯಿಂದ ಒಳ್ಳೆಯದು ಅಂತಕ್ಕಂಥ ಒಂದು ಭಾವನೆ ಜನಸಾಮಾನ್ಯರಲ್ಲಿ ಇದೆ, ಇದಕ್ಕೆ ತಮ್ಮ ಒಂದು ಪ್ರತಿಕ್ರಿಯೆಯನ್ನು ವಿಜ್ಞಾನಿಯಾಗಿ ಏನು ಹೇಳ್ತಾರೆ ಇದಕ್ಕೆ? ಇದು ಏನಂದ್ರೆ ಸರ್, ಇದು ಆ್ಯಕ್ಚುಲಿ ವಾಸ್ತು ಅಂತಂದರೆ ಈಗ ಯಾರು ಕೆಲವರು ನಂಬ್ತಾರೆ, ಕೆಲವರು ನಂಬಿಕೆ ಮೇಲೆ ಹೋಗುತ್ತೆ, ಕೆಲವರಲ್ಲಿ ನಂಬಿಕೆ ಇರುತ್ತೆ, ಕೆಲವರಲ್ಲಿ ನಂಬಿಕೆ ಇರಲ್ಲ. ಬಟ್ ವಾಸ್ತುವನ್ನು ನಂಬಿದರೆ ಈಶಾನ್ಯ ದಿಕ್ಕಿನಲ್ಲಿ ಇಡಬೇಕು, ಅಕ್ವೇರಿಯಂ ಅನ್ನು ಮೇಂಟೈನ್ ಮಾಡಬೇಕು ಈಶಾನ್ಯ ದಿಕ್ಕಿನಲ್ಲಿ. ಸೊ ಅದು ವೈಜ್ಞಾನಿಕವಾಗಿ ಈಗ ನಮ್ಮ ಹಿಂದೂ ಧರ್ಮದ ಪ್ರಕಾರ ಕೆಲವೊಂದು ಶಾಸ್ತ್ರಗಳಿದ್ದಾವೆ, ಈಗ ಇದು ಆಯುರ್ವೇದ ಇರ್ಬೋದು, ಅದೇ ಥರನೂ ವಾಸ್ತುನೂ ಒಂದು ಶಾಸ್ತ್ರ ಅಂತ ನಾವು ಇದೆ ಅದು ಒಂದು ವಿಜ್ಞಾನ ಅಂತ ಇದೆ. ಆದರೆ ಕೆಲವರು ನಂಬ್ತಾರೆ, ಕೆಲವರು ನಂಬೋದಿಲ್ಲ. ಆದರೆ ವಾಸ್ತು ಅಂತ ಇದು ಒಂದು ವಿಜ್ಞಾನವಾಗಿ ಹಿಂದಿನ ಕಾಲದಲ್ಲಿ ಇದು ಒಳ್ಳೆಯ ಬೆಳವಣಿಗೆಯಲ್ಲಿ ಇತ್ತು. ಸೊ ಅದ ರೀತಿಯಿಂದ ಆದರೆ ಗಾಳಿ ಬೆಳಕು, ಈಗ ನಾವು ಅದು ವೈಜ್ಞಾನಿಕವಾಗಿ ವಿಚಾರ ಮಾಡಿದರೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ವಾಸ್ತು ಅಂದರೆ. ಅದನ್ನ ಅಂಶಗಳನ್ನು ಇಟ್ಕೊಂಡ್ಬಿಟ್ಟು ನಮ್ಮ ಹಿಂದಿನ ಪೂರ್ವಜರು ಆ ಥರ ಮಾಡಿದ್ದಾರೆ. ಬಟ್ ಇದನ್ನು ಮನೆಯಲ್ಲಿ ಒಂದು ಒಂದು ಜೀವಂತ ಇದ್ದ ಪ್ರಾಣಿ ಅಥವಾ ಸಸ್ಯ ಇರ್ಬೋದು, ಅದು ಇತ್ತಂದರೆ ಮನೆಯಲ್ಲಿ ಒಂದು ಕಳೆ ಬರುತ್ತೆ, ಅದು ಮನೆಯಲ್ಲಿ ಒಂದು ಶಕ್ತಿ ಎನರ್ಜಿ ವೈಬ್ರೇಷನ್ಸ್ ಪಾಸಿಟಿವ್ ವೈಬ್ರೇಷನ್ಸ್ ಬರುತ್ತೆ ಅಂತ ಇದು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ಇದಕ್ಕೆ ನಮಗೆ ರಿಸಲ್ಟು ಸಿಕ್ಕಿದೆ. ಈಗ ನಾನು ಒಬ್ಬ ಜನಸಾಮಾನ್ಯನಾಗಿ ನನ್ನ ಮನೆಯಲ್ಲಿ ಒಂದು ಹೊಸ ಮನೆ ಹಾಕ್ಸಿರ್ತೀನಿ, ನಾನು ಒಂದು ಅಕ್ವೇರಿಯಂ ಅನ್ನು ತಗೋಬೇಕಾಗತ್ತೆ, ನಾನು ಅಕ್ವೇರಿಯಂ ಅನ್ನು ತಗೋಬೇಕಾದ್ರೆ ಯಾರನ್ನ ಸಂಪರ್ಕ ಮಾಡಬೇಕು, ಎಲ್ಲಿ ಹೋಗಬೇಕು? ಅಕ್ವೇರಿಯಂ ತಗೊಳ್ಳೋದಾದ್ರೆ ನನ್ನ ಮನೆಗೆ ಅಕ್ವೇರಿಯಂ ಅನ್ನು ಅಥವಾ ಅಲಂಕಾರಿಕ ಮೀನಿನ ತೊಟ್ಟಿಯನ್ನು ತಗೊಳ್ಳೋದಾದ್ರೆ ನಾನು ಹೇಗೆ ಮುಂದುವರಿಬೇಕು? ಇದು ಒಳ್ಳೆಯ ಪ್ರಶ್ನೆ ಸರ್. ಈಗ ಎಷ್ಟೋ ಒಂದು ಈಗ ಇತ್ತೀಚಿನ ದಿನಗಳಲ್ಲಿ ಸಿಟಿ ಏರಿಯಾನ ಅಷ್ಟೇ ಅಲ್ಲ, ಈಗ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಇರ್ಬೋದು, ತಾಲೂಕಿನ ಹೆಡ್ ಕ್ವಾರ್ಟರ್ಸ್ ಇರ್ಬೋದು, ಈಗ ಹೋಬಳಿ ಮಟ್ಟಕ್ಕೂ ಸಹಿತ ಈಗಾಗಲೇ ಅಕ್ವೇರಿಯಂ ಶಾಪ್ಗಳಿದೆ. ಅಲ್ಲಿ ಹೋದರೆ ರೀಸನೇಬಲ್ ರೇಟಲ್ಲಿ ಅವರು ಅಕ್ವೇರಿಯಂ ಇರ್ಬೋದು, ಗಾಜಿನ ತೊಟ್ಟಿ ಇರ್ಬೋದು, ಅಕ್ವೇರಿಯಂ ಮೀನುಗಳು ಇರ್ಬೋದು, ಇವುಗಳನ್ನು ಮಾರಾಟ ಮಾಡ್ತಾರೆ. ಅವುಗಳಿಗೆ ಮತ್ತೆ ಅಕ್ಸೆಸರೀಸ್ ಅಂತ ಹೇಳ್ತೀವಿ, ಏರೇಷನ್ ಏರೇಟರ್ ಇರ್ಬೋದು, ಆಮೇಲೆ ಅಕ್ವೇರಿಯಂ ಮೀನು ಇರ್ಬೋದು, ಆಮೇಲೆ ಮತ್ತೆ ಲೈಟ್ ಟ್ಯೂಬ್ಲೈಟ್ಸ್ ಇರ್ಬೋದು, ಅದರ ಮೇಲ್ಗಡೆ ಕವರ್ ಇರ್ಬೋದು, ಇದನ್ನೆಲ್ಲ ಮಾರಾಟ ಮಾಡ್ತಾರೆ. ಒಳ್ಳೆ ರೀಸನೇಬಲ್ ರೇಟಲ್ಲಿ ಮಾರಾಟ ಮಾಡ್ತಾರೆ. ನಮ್ಮ ಕೇಂದ್ರದಲ್ಲಿ ನಾವು ಬಣ್ಣದ ಮೀನನ್ನು ನಾವು ಮಾರಾಟ ಮಾಡ್ತಾ ಇದ್ದೀವಿ. ಬಣ್ಣದ ಮೀನು ಒಳ್ಳೆ ನಮ್ಮ ವಿಶ್ವವಿದ್ಯಾಲಯದ ರೇಟಲ್ಲಿ ಅವರು ಪ್ರಿಸ್ಕ್ರೈಬ್ ಮಾಡಿದ ರೇಟಲ್ಲಿ ನಾವು ಮಾರಾಟ ಮಾಡ್ತಿದ್ವಿ. ಒಳ್ಳೆ ಗುಣಮಟ್ಟದ ಅಕ್ವೇರ್ ಬಣ್ಣದ ಮೀನುಗಳು ಮತ್ತು ಸಸ್ಯಗಳನ್ನು ನಿಮ್ಗೆ ಸಿಗುತ್ತೆ. ಬಣ್ಣದ ಸಸ್ಯಗಳಲ್ಲ, ಅಕ್ವೇರಿಯಮಲ್ಲಿ ಇರ್ತಕ್ಕಂಥ ಸಸ್ಯಗಳು, ಜಲ ಸಸ್ಯಗಳು, ಅವು ಕೂಡ ಸಿಗ್ತವೆ. ಈಗ ಅಂದಾಜಾಗಿ ಎಷ್ಟು ಖರ್ಚು ತಗಲ್ಬೋದು ಒಂದು ಅಕ್ವೇರಿಯಂ ಅನ್ನು ಹಾಕಿದರೆ? ಅಂದಾಜಾಗಿ ಖರ್ಚು ಎಲ್ಲ ಸಂಪೂರ್ಣ ಖರ್ಚು ಎಷ್ಟು ಆಗ್ಬೋದು ಒಬ್ಬರಿಗೆ? ಅಂದಾಜು ಅಂತ ಹೇಳಿದ್ರೆ ಅದು ಸೈಜ್ ಮೇಲೆ ಹೋಗುತ್ತೆ, ಅಕ್ವೇರಿಯಂ ಸೈಜ್ ಮೇಲೆ ಹೋಗುತ್ತೆ. ಸೊ ಒಂದು 2x1.5x1.5 feet ಅಕ್ವೇರಿಯಂ ಅಂತ ಹೇಳಿದ್ರೆ ಎಲ್ಲ ಸೇರಿ ಒಂದು ಒಂದು 10,000 ತನಕ ಬರ್ಬೋದು, ಖರ್ಚು ಬರ್ಬೋದು. ಇದರಲ್ಲಿ ಹೇಗಿದೆ ಅಂದರೆ ಜನಸಾಮಾನ್ಯರ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅದ್ರ ಮೇಲೆ ಹೋಗುತ್ತೆ. ಸೊ ಇದ್ರ ಮೇಲೆ ಈ ಕೆಲವೊಂದು ಮೊಡ್ಯುಲಾರ್ ಅಂತ ಬರುತ್ತೆ, ಮೌಲ್ಡೆಡ್ ಬರುತ್ತೆ, ಅವಕ್ಕೆ ಜಾಯಿಂಟ್ಸ್ ಇರಲ್ಲ, ಫುಲ್ಲಿ ಕರ್ವ್ಡ್ ಬರುತ್ತೆ, ಚೈನೀಸ್ ಸೆಟ್ಗಳು ಅಂತ ಹೇಳ್ತಾರೆ, ಅಲ್ಲಿಂದನೇ ಬಂದಿರೋದು. ಬಟ್ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಸೆಟ್ಗಳು ಇದೆ, ಮೌಲ್ಡೆಡ್ ಇದೆ, ಕೆಲವೊಂದು 20,000 ಇರ್ಬೋದು, ಕೆಲವೊಂದು 30,000, 35,000, 45,000 ತನಕ ಇದೆ. ಮತ್ತು ಈಗ ಬಣ್ಣದ ಮೀನು ಅಂದಿದ್ರು ಸಹಿತ ಕೆಲವೊಂದು ವಾಸ್ತು ಮೀನು ಅಂತ ಹೇಳ್ತೀವಿ ನಾವು, ಯಾರೋವನ ಅಂತ, ಫ್ಲವರ್ ಆರ್ನ್ ಅಂತೆ, ಇವು ಕೆಲವೊಂದು ಮೀನುಗಳು ಗಾತ್ರದ ಮೇಲೆ 20,000 ಹಿಡಿದು 1,00,000 ಇದ್ದಾವೆ. ಈಗ ತಾವು ಬೀದರ್ ಪಶುವೈದ್ಯಕೀಯ ಮತ್ತು ಮೀನುಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದೀರಿ. ಈಗ ನಮ್ಮ ಕೇಂದ್ರದಲ್ಲಿ ಮೀನುಗಳು ಸಿಗ್ತಾವಂತಕ್ಕಂಥ ವಿಚಾರ ಹೇಳಿದ್ರಿ ನೀವು ನಿಮ್ಮ ಕೇಂದ್ರಗಳಲ್ಲಿ. ಈಗ ಈ ಒಂದು ಕೇಂದ್ರಗಳು ಎಲ್ಲೆಲ್ಲಿ ಬರ್ತಾವೆ ಮತ್ತು ನಮ್ಮ ಜನರಿಗೆ ಯಾವ ಎಷ್ಟು ಕೇಂದ್ರಗಳಲ್ಲಿ ಮೀನು ಮರಿಗಳು ಸಿಗ್ತವೆ ಅಥವಾ ಅಲಂಕಾರಿಕ ಮೀನು ಮರಿಗಳು? ಈಗ ನಮ್ಮ ಬೆಂಗಳೂರಲ್ಲಿ ನಮ್ಮ ವಿಶ್ವವಿದ್ಯಾಲಯದ 2 ಸೆಂಟರ್ಗಳಿದ್ದಾವೆ, ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ ಹೆಸರುಘಟ್ಟ, ಮೀನುಗಾರಿಕಾ ಸಂಶೋಧನಾ ಮತ್ತು ಮಾಹಿತಿ ಕೇಂದ್ರ ಹೆಬ್ಬಾಳು. ಇವೆರಡು ಸೆಂಟರಲ್ಲಿ ನಮಗೆ ಬಣ್ಣದ ಮೀನು ಜನಸಾಮಾನ್ಯರಿಗೆ ಬಣ್ಣದ ಮೀನು ಸಿಗುತ್ತೆ. ಮತ್ತು ಇದಲ್ಲದೆ ಬಿಜಾಪುರ ಉತ್ತರ ಕರ್ನಾಟಕ ಭಾಗದಲ್ಲಿ ಬಿಜಾಪುರ ಭೂತನಾಳದಲ್ಲಿನೂ ಒಂದು ಕೇಂದ್ರ ಇದೆ, ಅಲ್ಲೂ ಸಹಿತ ಅಕ್ವೇರಿಯಂ ಮೀನುಗಳು ಮತ್ತು ಜಲಸಸ್ಯಗಳು ಸಿಗ್ತವೆ. ಈಗ ಒಂದು ಅಕ್ವೇರಿಯಂ ಅನ್ನು ನಾವು ಸ್ಥಾಪನೆ ಮಾಡಿ ಅಕ್ವೇರಿಯಂ ಇಟ್ಟ ಮೇಲೆ ಅದರ ನಿರ್ವಹಣೆಯನ್ನು ಹೇಗೆ ಮಾಡಬೇಕಾಗತ್ತೆ, ಅದಕ್ಕೆ ಯಾವ ರೀತಿ ನಾವು ಏನೇನು ಒಂದು ಕಾಳಜಿ ತಗೋಬೇಕಾಗತ್ತೆ? ಮನೆಯಲ್ಲಿ ಅಕ್ವೇರಿಯಂ ಇವತ್ತು ತಂದಿಡ್ತೀನಿ, ತಂದಿಡಿದಷ್ಟೇ ನನ್ನ ಕೆಲಸ ಅಲ್ಲ, ಅದರ ನಿರ್ವಹಣೆನೂ ಭಾಳ ಮುಖ್ಯ. ಅದರಲ್ಲಿ ಬೇರೆ ಬೇರೆ ರೀತಿಯ ಮೀನುಗಳನ್ನು ಬಿಡ್ತೀವಿ ನಾವು, ಬಿಟ್ಟಾಗ ಅದಕ್ಕೆ ಆಹಾರ ಯಾವ ರೀತಿ ಹಾಕಬೇಕು ಮತ್ತು ಜೊತೆಗೆ ನೀರನ್ನು ಹೇಗೆ ಅದನ್ನು ಬದಲಾವಣೆ ಮಾಡಬೇಕು, ನೀರಿಗೆ ಏನೇನು ಹಾಕಬೇಕಾಗತ್ತೆ, ಲೈಟ್ ವ್ಯವಸ್ಥೆಗಳು ಎಲ್ಲ ಏನು ಒಂದು ಕಾಳಜಿ ತಗೋಬೇಕಾಗತ್ತೆ? ಸರ್, ಇದು ಒಳ್ಳೆಯ ಪ್ರಶ್ನೆ. ಈಗ ಮನೆಯಲ್ಲಿ ಅಕ್ವೇರಿಯಂ ಇಟ್ಟಾಗ ನಿರ್ವಹಣೆ ಅಂತಂದರೆ ಅಕ್ವೇರಿಯಂ ತೊಟ್ಟಿಯ ನಿರ್ವಹಣೆ ಜೊತೆಗೆ ಬಣ್ಣದ ಮೀನುಗಳು ಅವಕ್ಕೆ ಆಹಾರ ಅದು ಯಾವ ಥರ ಹಾಕಬೇಕು ಅದನ್ನು ನಿರ್ವಹಣೆ ಮಾಡಬೇಕಾಗುತ್ತೆ. ಈಗ ತೊಟ್ಟಿಯ ನಿರ್ವಹಣೆ ಅಂದರೆ ಪ್ರತಿ ಒಂದು ತಿಂಗಳಿಗೆ ಒಂದು ಸರ್ತಿ ನೀರಿನ ಬದಲಾವಣೆ, ಅಂದರೆ ನೀರಿನ 1/3 ನೀರನ್ನು ತೆಗಿಬೇಕು ಮತ್ತು ಹೊಸ ನೀರಿಂದ ತುಂಬಿಸಬೇಕು. ಇದು ನೀರಿನ ಬದಲಾವಣೆ ಪ್ರತಿ ತಿಂಗಳಿಗೆ ಒಂದು ಸರ್ತಿ. ನೆಕ್ಸ್ಟು 2 ಒಂದು ಸರ್ತಿ ಅಥವಾ 1 ಒಂದು ಸರ್ತಿ ಈ ಗಾಜಿನ ತೊಟ್ಟಿಯ ಮೇಲೆ, ಗಾಜಿನ ಮೇಲೆ ಪಾಚಿ ಬೆಳೆಯುತ್ತೆ. ಸೊ ಇದಕ್ಕೋಸ್ಕರ ಏನು ಮಾಡಬೇಕು, ಆಮೇಲೆ ಬಣ್ಣದ ಮೀನುಗಳು ಅವು ತ್ಯಾಜ್ಯ ವಸ್ತುಗಳು ಬಿಡ್ತವೆ. ಸೊ ಅದು ಗಲೀಜಾಗುತ್ತೆ, ಮಲವಿಸರ್ಜನೆ ಮಾಡಿರುತ್ತೆ, ಆಮೇಲೆ ಅದು ಆಹಾರ ಹಂಗೆ ಉಳಿದಿರುತ್ತೆ, ಬಳಸಲಾರದೆ ಉಳಿದಿರುತ್ತೆ. ಸೊ ಅದಕ್ಕೋಸ್ಕರ ತಿಂಗಳಿಗೆ ಒಂದು ಸರ್ತಿ, 2 ಒಂದು ಸರ್ತಿ ನೀರನ್ನೆಲ್ಲ ಸಂಪೂರ್ಣವಾಗಿ ತೆಗೆದು ಸಂಪೂರ್ಣ ನೀರು ತೆಗಿಬೇಕು. ಬಕೆಟಲ್ಲಿ ಹಾಕೊಂಡ್ಬಿಟ್ಟು ನೆಟ್ ಸಿಗುತ್ತೆ, ನೆಟ್ಟಿಂದ ಮೀನು ಹಿಡಿದ್ಬಿಟ್ಟು ಬಕೆಟಲ್ಲಿ ಹಾಕಿ ಕೆಲವೊಂದು ಮರಳು ಹಾಕಿರ್ತೀವಿ, ಕಲ್ಲುಗಳು ಹಾಕಿರ್ತೀವಿ, ಕಲ್ಲುಗಳು ಇರ್ತವೆ, ಅದನ್ನೆಲ್ಲ ದೊಡ್ಡ ಕಲ್ಲುಗಳಿದ್ದರೆ ಕಾಟನ್ ತಗೊಂಡ್ಬಿಟ್ಟು ಚೆನ್ನಾಗಿ ಸ್ಕ್ರಬ್ ಮಾಡಬೇಕು, ಉಜ್ಜಬೇಕು. ನೆಕ್ಸ್ಟು ಕಲ್ಲುಗಳನ್ನು ಕೈ ಬಕೆಟಲ್ಲಿ ನೀರು, ಹೊಸ ನೀರು ಇಟ್ಬಿಟ್ಟು ಫ್ರೆಶ್ ನೀರು ಹಾಕಿ 2 ಕೈಯಿಂದ ಚೆನ್ನಾಗಿ ಉಜ್ಜಿ ಅದ್ರ ಮೇಲ್ಗಡೆ ಇರತಕ್ಕಂಥ ಪಾಚಿ ಅಥವಾ ಒಂದು ಬಯೋಫಿಲ್ಮ್ ಅಂತ ಹೇಳ್ತೀವಿ, ಅದು ಎಕ್ಸಸ್ ಇದ್ದದ್ದೆಲ್ಲ ತೆಗಿಬೇಕು. ಒಂದು ಎರಡು ಮೂರು ಟೈಮ್ ನಾವು ಹೊಸ ನೀರಿಂದ ಈ ಥರ ಉಜ್ಜಿದ್ರೆ ಅದ್ರ ಮೇಲ್ಗಡೆ ಇರತಕ್ಕಲ್ಲ ಕಶ್ಮಲ ಎಲ್ಲ ಹೋಗುತ್ತೆ, ಸ್ವಚ್ಛ ಆಗುತ್ತೆ. ಬಿಸಿಲಿನಲ್ಲಿ ಒಣಗಿಸ್ಬೇಕು ಮರಳು ಮತ್ತು ಕಲ್ಲನ್ನು, ಬಿಸಿಲಿನಲ್ಲಿ ಒಣಗಿಸ್ಬೇಕು. ಆಮೇಲೆ ಗಾಜಿನ ತೊಟ್ಟಿಯನ್ನು ಕಾಟನ್ ತಗೊಂಡ್ಬಿಟ್ಟು ಒಳಗಿನ ಸೈಡ್ ಎಲ್ಲ ಉಜ್ಜಬೇಕು, ಉಜ್ಜಿ ಎಲ್ಲ ಪಾಚಿ ಎಲ್ಲ ಬರೋ ಹಾಗೆ ಅದನ್ನು ಉಜ್ಜಬೇಕು ಚೆನ್ನಾಗಿ. ಡಿಟರ್ಜೆಂಟು ಸೋಪ್ಗಳನ್ನು ಬಳಸಬಾರ್ದು. ಇದಾದಮೇಲೆ ಅದನ್ನು ನೆರಳಿನಲ್ಲಿ ಒಣಗಿಸ್ಬೇಕು, ಗಾಜಿನ ತೊಟ್ಟಿಯನ್ನು ನೆರಳಿನಲ್ಲಿ ಒಣಗಿಸ್ಬೇಕು, ಬಿಸಿಲಲ್ಲಿ ಇಡಬಾರ್ದು. ನೆಕ್ಸ್ಟು ಇದಾದಮೇಲೆ ಹೊಸ ನೀರು ತಗೊಂಡ್ಬಿಟ್ಟು ಗಾಜಿನ ತೊಟ್ಟಿಯಲ್ಲಿ ಮರಳು ಮತ್ತು ಕಲ್ಲುಗಳು ಏನು ಚೆನ್ನಾಗಿ ವಾಶ್ ಮಾಡಿದಿರಿ ಅದನ್ನು ಎಲ್ಲ ಇಟ್ಬಿಟ್ಟು ಅರೇಂಜ್ ಮಾಡಿ ನೀರಲ್ಲಿ ಹಾಕಿಬಿಟ್ಟು ಜಲಸಸಿಗಳನ್ನು ಅಂಟು ಅದಕ್ಕೆ ಹಾಕಬೇಕು, ಮರಳಿನಲ್ಲಿ ಇಡಬೇಕು ಜಲಸಸಿಗಳನ್ನ. ನೆಕ್ಸ್ಟು ಇದಾದಮೇಲೆ ಮೀನು ಏರೇಷನ್ ಬಿಡಬೇಕು. ಒಂದು ವೇಳೆ ಬೋರ್ವೆಲ್ ನೀರಿದ್ದರೆ ಏರೇಷನ್ ಒಂದು ಎರಡು ಗಂಟೆ ಏರೇಷನ್ ಆದಮೇಲೆ ಮೀನು ಮರಿಗಳನ್ನು ಮೀನುಗಳನ್ನ ಬಿಡಬೇಕು ಬಣ್ಣದ ಮೀನುಗಳು. ಈಗ ಬಾವಿ ನೀರಿದೆ ಮುನ್ಸಿಪಾಲ್ಟಿ ನೀರಿದೆ ಅಂತಂದರೆ ಏನೂ ತೊಂದರೆ ಇಲ್ಲ, ಇಮ್ಮಿಡಿಯೇಟಾಗಿ ಬಿಡ್ಬೋದು. ಈಗ ಕೆಲವೊಂದು ಮಳೆಗಾಲದಲ್ಲಿ ಮುನ್ಸಿಪಾಲ್ಟಿ ನೀರಂದರೆ ಕ್ಲೋರಿನ್ ಹಾಕಿರ್ತಾರೆ, ಸೊ ಆ ನೀರು ಚೆನ್ನಾಗಿಲ್ಲ, ಮೀನುಗಳು ಸತ್ತೋಗ್ತವೆ ಬೇಗ. ಸೊ ಅದಕ್ಕೋಸ್ಕರ ಕ್ಲೋರಿನ್ ತೆಗಿಬೇಕಂದರೆ ಅದನ್ನು ನೀವು ಒಂದು ಟಬ್ಬಲ್ಲಿ ನೀರು ಮುನ್ಸಿಪಾಲ್ಟಿ ನೀರು ಹಾಕಿಬಿಟ್ಟು ಏರೇಷನ್ ಬಿಡಬೇಕು. ಅದರಲ್ಲಿ ಏರೇಷನ್ ಬಿಟ್ಟು ಒಂದು 12 ಗಂಟೆ ಇಂದ 24 ಗಂಟೆ ಏರೇಷನ್ ಬಿಟ್ಟರೆ ಏನದು ಏರೇಷನ್ ಬಿಡೋದಂದ್ರೆ, ಏರೇಷನ್ ಅಂದರೆ ನಾವು ಏರ್ನ ಪಂಪ್ ಮಾಡ್ತೀವಿ, ಸಣ್ಣ ಪಂಪ್ಗಳು ಸಿಗುತ್ತೆ. ಸೊ ಅದು ಒಂದು ಏರ್ ಸ್ಟೋನ್ ಅಂತ ಹೇಳ್ತೀವಿ, ಏರ್ ಸ್ಟೋನ್ ಹಾಕ್ಬಿಟ್ಟು ಅದರಿಂದ ನೀರು ಗಾಳಿಯೆಲ್ಲ ಬಬಲ್ ಆಗಿ ಬರುತ್ತೆ ಮೇಲ್ಗಡೆ, ಅದಕ್ಕೆ ಏರೇಷನ್ ಅಂದರೆ ಆಕ್ಸಿಜನ್ ಬರುತ್ತೆ ನೀರಿನಲ್ಲಿ, ಆಕ್ಸಿಜನ್ನು ಡಿಸಾಲ್ವ್ ಆಗುತ್ತೆ. ಸೊ ಇದಕ್ಕೆ ಏರೇಷನ್ ಅಂತ ಹೇಳ್ತೀವಿ. ಇದನ್ನು ಮಾಡೋದ್ರಿಂದ ಕ್ಲೋರಿನ್ ಎಲ್ಲ ಗ್ಯಾಸ್ ಎಲ್ಲ ಹೋಗ್ಬಿಡುತ್ತೆ. ಸೊ 12 ಗಂಟೆ ನೀರಿನಲ್ಲಿ ಅದು ಏರೇಷನ್ ಹಾಕಿ ಇಟ್ಟ ತಕ್ಷಣ ಕ್ಲೋರಿನ್ ಹೋದ್ಮೇಲೆ ಬೆಳಗ್ಗೆ ಒಂದು ನಾವು ಅದನ್ನು ಆ ನೀರನ್ನು ನಾವು ಅಕ್ವೇರಿಯಂಗೆ ಹಾಕೋಬೋದು. ಹಳೆ ನೀರನ್ನು ಒಂದು ಮಗ್ಗು ನೀರು ಹಾಕೋಬೇಕು, ಹಳೆ ನೀರು, ಅದರಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ, ಉಪಯುಕ್ತ ಬ್ಯಾಕ್ಟೀರಿಯಾ ಇರುತ್ತೆ. ಒಂದು ಮಗ್ಗು ನೀರು ತೆಗೆದಿಟ್ಟು ಹಳೆ ನೀರು ತೆಗೆದಿಡಬೇಕು. ಹಾಂ, ಆದರೆ ಮೀನುಗಳಿಗೆ ರೋಗ ಬಂದಾಗ ಮಾತ್ರ ಹಳೆ ನೀರನ್ನ ಎಲ್ಲ ತೆಗೆದು ಹಾಕಬೇಕು ರೋಗಗಳಿದ್ದಾಗ. ರೋಗ ಬಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಏನಾದರೂ ಸಿಂಪ್ಟಮ್ಸ್ಗಳು, ಈಗ ಅಲಂಕಾರಿಕ ಮೀನುಗಳು ಗೊತ್ತಾಗಲ್ಲ, ಒಂದೊಂದು ಸಾಯಕ್ಕೆ ಚಾಲೂ ಆಕ್ಕವ, ಏನೋ ತಪ್ಪಿದಕ್ಕಂತೇಳಿ ಭಾಳ ಇದೆ. ಹೌದು, ಮೀನುಗಳು ಸಾಯ್ತಾ ಇರ್ತಾವಲ್ಲ, ಅವು ಮೇಲ್ಗಡೆ ತೇಲ್ತವೆ, ಆಮೇಲೆ ಕೆಲವೊಂದು ಅದು ಸತ್ತಾಗ ಗೊತ್ತಾಗುತ್ತೆ ಒಂದು. ಎರಡನೇದು ಅವು ಚೆನ್ನಾಗಿ ಮೂವ್ಮೆಂಟ್ ಮಾಡೋದಿಲ್ಲ, ಸ್ಲಗಿಶ್ ಆಗಿರ್ತವೆ, ಸ್ಲೋ ಆಗಿ ಮೂವ್ ಮಾಡ್ತವೆ, ನಿಧಾನವಾಗಿ ಮೂವ್ ಮಾಡ್ತಿರ್ತವೆ, ಪುನಃ ಮೇಲ್ಗಡೆ ಬರ್ತವೆ, ಗಾಳಿಯನ್ನು ತಗೊಂತವೆ, ಪುನಃ ಮೇಲೆ ಬರ್ತವೆ. ಆಮೇಲೆ ಊಟ ಮಾಡಲ್ಲ, ಆಮೇಲೆ ಮೈ ಮೇಲುಗಡೆ ಬಿಳಿ ಬಣ್ಣದ ಸ್ಪಾಟ್ಸ್ ಇರುತ್ತೆ, ಇಲ್ಲ ರೆಕ್ಕೆಗಳೆಲ್ಲ ಕಿತ್ಕೊಂಡು ಹೋಗಿರ್ತವೆ, ರೆಕ್ಕೆ ಎಲ್ಲ ಕಪ್ಪು ಕಲರ್ ಆಗಿರುತ್ತೆ, ಹರಿದೋಗಿರುತ್ತೆ. ಸೊ ಇವೆಲ್ಲ, ಆಮೇಲೆ ಮೈ ಮೇಲೆ ಎಳೆಗಳ ಥರ ಜೋತ್ ಬಿದ್ದಿರುತ್ತೆ ಮೀನಿನ ಮೇಲುಗಡೆ. ಸೊ ಇದರಿಂದ ನಮಗೆ ಗೊತ್ತಾಗುತ್ತೆ ಅದಕ್ಕೆ ರೋಗ ಬಂದಿದೆ ಅಂತ. ಈಗ ನಾವು ಒಮ್ಮೆ ಅಕ್ವೇರಿಯಂನಲ್ಲಿ ಮೀನುಗಳನ್ನ, ಅಲಂಕಾರಿಕ ಮೀನುಗಳನ್ನ ಬಿಟ್ಬಿಡ್ತೀವಿ, ಅವು ಎಷ್ಟು ವರ್ಷಗಳವರೆಗೆ ಇರ್ತವೆ ಜೀವಂತವಾಗಿ, ಎಷ್ಟು ವರ್ಷಗಳಿಗೆ ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು, ಅಥವಾ ಎಷ್ಟು ವರ್ಷಗಳಾದ್ಮೇಲೆ ಆ ಫಿಶ್ಗಳನ್ನು ತೆಗೆದು ಮತ್ತು ಹೊಸ ಒಂದು ಮೀನುಗಳನ್ನು ಬಿಡಬೇಕಾಗತ್ತೆ ಹೇಗೆ? ಇದು ಒಳ್ಳೆಯ ಪ್ರಶ್ನೆ ಸರ್. ಈಗ ಮೀನು ಪ್ರತಿಯೊಂದು ತಳಿಯ ಮೀನು ಇದೆಯಲ್ಲ, ಬಣ್ಣದ ಮೀನಿನ ತಳಿ, ಅದಕ್ಕೆ ಏಜು, ಅದಕ್ಕೊಂದು ಏಜು ಬೇರೆ ಬೇರೆ ಇರುತ್ತೆ, ಬೇರೆ ಬೇರೆ ತೆಗೆದುಕೊಳ್ಳೋ ಬಗ್ಗೆ ತಿಳ್ಕೊಬೇಕು ನಾವು. ಹಾಂ, ಅದ್ರ ಜೀವಿತಾವಧಿ ಬೇರೆ ಬೇರೆ, ಒಂದೊಂದು ತಳಿಗೆ ಒಂದೊಂದು ಬೇರೆ ಬೇರೆ ಜೀವಿತಾವಧಿ. ಈಗ ಕೆಲವೊಂದು ಮೀಡಿಯಂ ವೆರೈಟಿ ಅಕ್ವೇರಿಯಂ ಬಣ್ಣದ ಮೀನುಗಳು ಬರ್ತವೆ, ಈಗ ಮಾಲೀಸ್ ಇರ್ಬೋದು, ಮತ್ತು ಸ್ವರ್ಟೇಲ್ ಇರ್ಬೋದು, ಇವು ಎಲ್ಲ ಏನು ಗೌರಮೀಸ್ ಇರ್ಬೋದು, ಇವು ಎಲ್ಲ ಸುಮಾರು ಒಂದು 2-3 ವರ್ಷ 4 ವರ್ಷ ಜೀವಿತಾವಧಿ. ಈಗ ಕೆಲವೊಂದು ಗೋಲ್ಡ್ ಫಿಶ್ ಅಂತ ಬರುತ್ತೆ, ಇದ್ರದ್ದು ಒಂದು ಸ್ವಲ್ಪ ಜಾಸ್ತಿ, 6-8 ವರ್ಷ ಇಷ್ಟು ಇರ್ಬೋದು. ನೆಕ್ಸ್ಟು ಈಗ ಯಾರೋವನ ಬರುತ್ತೆ, ಯಾರೋವನ ಮತ್ತು ಫ್ಲವರ್ ಆರ್ನು, ಇದು ಜೀವಿತಾವಧಿ ಇನ್ನೊಂದು ಸ್ವಲ್ಪ ಜಾಸ್ತಿ ಬರುತ್ತೆ, 1-8 ವರ್ಷ. ಸೊ ಈ ಥರ ಒಂದೊಂದು ವೆರೈಟಿಗೆ ತಳಿ, ಒಂದೊಂದು ತಳಿದು ಜೀವಿತಾವಧಿ ಅಂತ ತಿಳ್ಕೊಂಡು ನಾವು ಬಿಡಬೇಕು ಅದನ್ನು. ಹಾಂ, ಬಿಡಬೇಕು. ಈಗ ನಾವು ಮೀನನ್ನು ಬಿಡ್ತೀವಿ, ಅದಕ್ಕೆ ದಿನನಿತ್ಯದ ಆಹಾರವನ್ನು ಹೇಗೆ ಹಾಕಬೇಕು, ಏನಾದರೂ ರೆಡಿಮೇಡ್ ಸಿಗುತ್ತಾ, ಹೇಗೆ ಆಹಾರವನ್ನು ಎಷ್ಟೆಷ್ಟು ಹಾಕ್ಬೇಕು ಅನ್ನೋದು ಹೇಗೆ ತಿಳ್ಕೊಬೇಕು ನಾವು? ಇದು ಏನಂದ್ರೆ ಸರ್, ಈಗ ರೆಡಿಮೇಡ್ ಫೀಡ್ ಸಿಗುತ್ತೆ ಅಕ್ವೇರಿಯಂ ಶಾಪ್ಗಳಲ್ಲಿ ಹೋದರೆ, ಈ ಕಲರ್ ಕಲರ್ಡ್ ಪ್ಯಾಲೆಟ್ಸ್ ಬರುತ್ತೆ, ರೌಂಡ್ ಪ್ಯಾಲೆಟ್ಸ್. ಇದನ್ನು ಅಕ್ವೇರಿಯಂ ಹವ್ಯಾಸಿಗಳು ಕಡಿಮೆ ರೀಸನೇಬಲ್ ಬೆಲೆಯಲ್ಲಿ ಕೊಟ್ಬಿಟ್ಟು ತಗೋಬೋದು, ಇದು ಚೆನ್ನಾಗಿರುತ್ತೆ ಫೀಡ್, ಏನು ತೊಂದರೆ ಇಲ್ಲ. ಸೊ ಈ ಫೀಡ್ನ ಏನ್ ಮಾಡಬೇಕು, ಕಾಳುಗಳು ಒಂದೊಂದು ಮೀನು ಮೀಡಿಯಂ ಸೈಜ್ ಅಂದ್ರೆ ಒಂದು ಒಂದು 3-4 ಸೆಂಟಿಮೀಟರ್ ಸೈಜ್ ಉದ್ದ, ಈ ಮೀನುಗಳಿಗೆ ಒಂದು ಮೀನಿಗೆ ಒಂದು ದಿವಸಕ್ಕೆ ಒಂದು 8 ಕಾಳುಗಳಾಗಿ ಹಾಕಬೇಕು. ಒಂದು ದಿವಸಕ್ಕೆ ಒಂದು ಮೀನಿಗೆ ಮೀಡಿಯಂ ಸೈಜ್ ಮೀನಿಗೆ 8 ಕಾಳುಗಳಂದ್ರೆ ಬೆಳಗ್ಗೆ 4 ಕಾಳು ಸಾಯಂಕಾಲ 4 ಕಾಳು ಅಂತ ಈ ತರ ಡಿವೈಡ್ ಮಾಡ್ಕೊಂಡು ಹಾಕಬೇಕು. ಒಂದು ಎವರೇಜ್ ಸೈಜ್ ಅಕ್ವೇರಿಯಂ ಅಂದ್ರೆ 2 ಫೀಟ್ ಬೈ 1.5 ಫೀಟ್ ಈ ಸೈಜ್ಗೆ ಒಂದು 10-12 ಮೀಡಿಯಂ ಸೈಜ್ ಬಣ್ಣದ ಮೀನುಗಳನ್ನ ಬಿಡಬಹುದು. ಆಮೇಲೆ ಏರಿಯೇಷನ್ನು ನಾವು ನೋಡ್ಕೋಬೇಕಾಗುತ್ತೆ. ಏರಿಯೇಷನ್ನು ಬೆಳಗ್ಗೆ 2 ಗಂಟೆ, ಮಧ್ಯಾಹ್ನ 2 ಗಂಟೆ, ಸಾಯಂಕಾಲ 2 ಗಂಟೆ ಏರಿಯೇಷನ್ ಬಿಟ್ಟರೆ ಅದು ಹೇಗೆ ಬಿಡುದು? ಏರಿಯೇಷನ್ ಅಂದ್ರೆ ಪೈಪ್ ಮುಖಾಂತರ ಬಿಡಬೇಕು, ಒಂದು ಪಂಪ್ ಬರುತ್ತೆ ಅದರಲ್ಲಿ ವ್ಯವಸ್ಥೆ ಕೊಟ್ಟಿರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಅಕ್ವೇರಿಯಂ ಅಲ್ಲಿ ಫಿಲ್ಟರ್ ಮತ್ತೆ ಏರಿಯೇಷನ್ ಎರಡು ಒಟ್ಟಿಗೆ ಮಾಡಿದ್ದಾರೆ, ಮತ್ತೆ ಲೈಟನ್ನು ಎಲ್ಲ ಅದು ಅದರದ್ದು ಕವರ್ ಅಲ್ಲಿನೇ ಎಲ್ಲ ಬಂದ್ಬಿಡುತ್ತೆ. ಇಲ್ಲ ಸಪ್ರೇಟ್ ಆಗಿ ತಗೋಬಹುದು. ಸಪ್ರೇಟ್ ಆಗಿ ತಗೊಂಡಾಗ ಏರ್ ಪಂಪು ಮತ್ತೆ ಪೈಪ್ಸು ಮತ್ತೆ ಏರ್ ಸ್ಟೋನ್ ಅಂತ ಸಪ್ರೇಟ್ ಬರುತ್ತೆ. ಇಲ್ಲ ಅಂದರೆ ಅದು ಎಲ್ಲನೂ ಒಂದೇ ಯೂನಿಟ್ ಆಗಿ ಬಂದ್ಬಿಡುತ್ತೆ. ಸೊ ಏರ್ ಪಂಪು ಮತ್ತು ಫಿಲ್ಟ್ರು ಎರಡು ಒಟ್ಟಿಗೆ ಆಗುತ್ತೆ. ಸೊ ಹಾಗಾಗಿ ಏನು ತೊಂದರೆ ಇಲ್ಲ. ಸೊ ಇದನ್ನು ಹವ್ಯಾಸಿಗಳು ಅದನ್ನು ಬಳಕೆ ಮಾಡ್ಬೋದು. ಅಂದರೆ ಸಾಮಾನ್ಯವಾಗಿ ನೀವು ಹೇಳಿದಂಗೆ ಆಹಾರವನ್ನು ಕೊಡೋದು, ರೋಗಗಳು ಬಂದಾಗ ಗಮನಿಸಬೇಕಾದ್ರೆ ಚಲನವಲನವನ್ನು ಗಮನಿಸಬೇಕಾಗತ್ತೆ ಮೀನುಗಳು. ಹೌದು ಹೌದು ಸರ್, ಹೌದು ಸರ್. ಇನ್ನು ಕೊನೆಯ ಪ್ರಶ್ನೆ ಏನಂತಂದರೆ, ಸಾಮಾನ್ಯವಾಗಿ ಅಕ್ವೇರಿಯಂ ಅನ್ನು ಮಾಡ್ತಾರೆ, ಸಮಸ್ಯೆಗಳು ಬಂದಾಗ ರೋಗ ಬರುತ್ತೆ ಅದಕ್ಕೆ ಸಂಪರ್ಕ ಮಾಡ್ಬೇಕಾದ್ರೆ ಅಕ್ವೇರಿಯಂ ಸಮೀಪದಲ್ಲಿ ಯಾರ್ಯಾರು ಏನಾದರೂ ಖಾಸಗಿ ಇದರಲ್ಲಿ ಖಾಸಗಿ ಕ್ಷೇತ್ರದಲ್ಲಿ ಸಿಗ್ತಾ ವೈದ್ಯರಿದ್ದಾರೆ ಅದಕ್ಕೆ ಹೇಗೆ, ಅಥವಾ ಸರ್ಕಾರಿ ಒಂದು ಫಿಶ್ ಫಾರ್ಮ್ಗಳನ್ನು ವಿಜ್ಞಾನಿಗಳನ್ನ ಸಂಪರ್ಕ ಮಾಡ್ಬೇಕಾಗತ್ತೆ ಹೇಗೆ? ಈಗ ನಾನು ಏನು ಹೇಳ್ತೀನಿ ಅಂದರೆ, ಇದು ನಂದು ಕಳಕಳಿಯ ವಿನಂತಿ ರೈತ ಬಾಂಧವರಿಗೆ ಮತ್ತು ಅಕ್ವೇರಿಯಂ ಹವ್ಯಾಸಿಗಳಿಗೆ. ಒಂದು ಕಳಕಳಿಯ ವಿನಂತಿ ಅಂದರೆ, ನಿಮಗೆ ಅಕ್ವೇರಿಯಮಲ್ಲಿ ಬಣ್ಣದ ಮೀನುಗಳಿಗೆ ಏನಾದ್ರು ರೋಗ ಬಂತು ಅಂತ ಕೆಲವೊಂದು ಲಕ್ಷಣಗಳು ನಾನು ಹೇಳಿದ್ದೀನಿ ಆಲ್ರೆಡಿ. ಅದು ಏನಾರು ಅನಿಸ್ತು ಅಂದರೆ, ಸಂಬಂಧಪಟ್ಟ ಪರಿಣಿತರು ಇರ್ತಾರೆ, ಎಕ್ಸ್ಪರ್ಟ್ಸ್, ಈಗ ಒಂದು ಅದೇ ಅದರಲ್ಲಿ ಓದಿರ್ತಾರೆ, ಅದರಲ್ಲಿ ಒಂದು ಡಿಗ್ರಿ ತಗೊಂಡಿರ್ತಾರೆ, ಅಂಥ ಪರಿಣಿತರನ್ನು ಅವ್ರಿಗೆ ಕೇಳಬೇಕು ಹೊರತು ಸುಮ್ಮನೆ ಬೇರೆ ಬೇರೆ ಯಾರೋ ಅಕ್ಕಪಕ್ಕದಲ್ಲಿ ಅವ್ರಿಗೆ ಯಾರೋ ತಜ್ಞ ಅಂತ ಹೇಳ್ತಾರೆ ಅಂಥವ್ರನ್ನ ಇಂಥರ ಈಗ ಕ್ವ್ಯಾಕ್ಸ್ ಅಂತ ಹೇಳ್ತೀವಿ ನಾವು, ಮೆಡಿಕಲ್ ಇದು ಥರ ಕ್ವ್ಯಾಕ್ಸ್ ಅಂತ ಹೇಳಿ ಅವ್ರನ್ನ ದಯವಿಟ್ಟು ಕೇಳಬೇಡ್ರಿ. ಪರಿಣಿತರನ್ನ, ಸಂಬಂಧಪಟ್ಟ ಪರಿಣಿತರನ್ನ, ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೇಳಿದರೆ ನಿಮಗೆ ಸರಿಯಾದ ಮಾಹಿತಿ ಸಿಗುತ್ತೆ, ಸರಿಯಾದ ಮಾರ್ಗದರ್ಶನ ಸಿಗುತ್ತೆ. ಬಣ್ಣದ ಅಲಂಕಾರಿಕ ಮೀನುಗಳನ್ನು ಸಾಕಾಣಿಕೆ ಮಾಡಬೇಕು ಮನೆಯಲ್ಲಿ ಅನ್ನುವಂಥ ರೈತರು ಹೆಚ್ಚಿನ ಮಾಹಿತಿಯನ್ನು ಬೇಕಾಗಿತ್ತು ಅಂತಂದರೆ, ಒಮ್ಮೆ ನಿಮ್ಮ ಫೋನ್ ಸಂಖ್ಯೆನ ಹೇಳ್ತೀರಾ? ಯಾರಾದರೂ ಆಸಕ್ತಿ ಇದ್ದವ್ರು ನಿಮ್ಮನ್ನು ಸಂಪರ್ಕ ಮಾಡಿ ಮಾಹಿತಿಯನ್ನು ಪಡ್ಕೊಂಡು ಅಕ್ವೇರಿಯಂ ಎಲ್ಲಿ ಸಿಗ್ತಾವೆ, ಮೀನುಗಳೆಲ್ಲ ಸಿಗ್ತಾವೆ, ಹೇಗೆ ನಿರ್ವಹಣೆ ಮಾಡಬೇಕು, ಹೇಗೆ ಇದನ್ನು ನಾವು ಇಟ್ಕೊಂಡು ಹೋಗಬೇಕಾಗತ್ತಂತಕ್ಕಂಥ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಆಸಕ್ತಿ ಇರುತ್ತೆ, ಅಂಥವ್ರಿಗೆ ನಿಮ್ಮ ಫೋನ್ ಸಂಖ್ಯೆನ ಹೇಳ್ತೀರಾ? ಖಂಡಿತವಾಗಿ ಸರ್. ನನ್ನ ಹೆಸರು ಡಾಕ್ಟರ್ ರವೀಂದ್ರಗೌಡ ಪಾಟೀಲ್. ನನ್ನ ಮೊಬೈಲ್ ನಂಬರ್ 9448-741-004. ಇನ್ನೊಮ್ಮೆ ಹೇಳಿ, 9448-741-004. ಒಳ್ಳೆಯದು ಡಾಕ್ಟರ್ ರವೀಂದ್ರಗೌಡ ಪಾಟೀಲ್ ಅವರೇ. ಇದುವರೆಗೂ ಈ ಅಲಂಕಾರಿಕ ಮೀನು ಅಂದರೆ ಏನು, ಹೇಗೆ ವೆರೈಟಿಗಳು ಇರ್ತವೆ, ಎಷ್ಟು ಖರ್ಚಾಗತ್ತೆ ಒಂದು ಅಕ್ವೇರಿಯಂ ಸಾಮಾನ್ಯವಾಗಿ, ಜೊತೆಗೆ ರೋಗಗಳು ಬಂದಾಗ ಯಾವ ರೀತಿ ನಾವು ರಕ್ಷಣೆ ಮಾಡಬೇಕಾಗತ್ತೆ ಲಕ್ಷಣಗಳ ಮೇಲೆ, ಜೊತೆಗೆ ಇದನ್ನು ಅಕ್ವೇರಿಯಂ ನಿರ್ವಹಣೆ, ಊಟ ಹೇಗೆ ಕೊಡಬೇಕು ಇವಕ್ಕೆ ಮೀನುಗಳಿಗೆ ಅಂತಕ್ಕಂಥ ವಿಚಾರವನ್ನು ಇದುವರೆಗೆ ಸವಿಸ್ತಾರವಾಗಿ ನಮ್ಮ ಕೇಳುಗರಿಗೆ ವಿಚಾರವನ್ನು ಹಂಚಿಕೊಂಡದಕ್ಕೆ ಎಲ್ಲ ರೈತ ಬಾಂಧವರು ಹಾಗೂ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು ಸರ್. ರೈತ ಬಾಂಧವರೇ, ಇದುವರೆಗೂ ಅಲಂಕಾರಿಕ ಮೀನುಗಳು ಮತ್ತು ಅವುಗಳ ನಿರ್ವಹಣೆ ಕುರಿತು ಡಾಕ್ಟರ್ ರವೀಂದ್ರಗೌಡ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತ್ತಿ ಅವರು. ಈಗ ಸಿಂಧನೂರು ತಾಲೂಕು ಹುಡ ಗ್ರಾಮದ ರಾಮಚಂದ್ರ ರೆಡ್ಡಿ ಅವರ ಕಬ್ಬಿನ ಬೆಳೆಯ ಅನುಭವಗಳನ್ನು ಕೇಳಿ. ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ಸಿಂಧನೂರು ತಾಲೂಕು ಹುಡ ಗ್ರಾಮದ ರಾಮಚಂದ್ರ ರೆಡ್ಡಿ ಅವರು. ಇವರು ಸುಮಾರು ವರ್ಷದಿಂದ ಸಾವಯವ ಕೃಷಿಯನ್ನ ಮಾಡ್ತಿದ್ದಾರೆ. ವಿಶೇಷವಾಗಿ ಇವರು ಕಬ್ಬನ್ನ ಪ್ರತಿ ವರ್ಷನೂ ಬೆಳೀತಾ ಇದ್ದಾರೆ. ಕಬ್ಬಿಗೆ ಇತ್ತೀಚೆಗೆ ಸಾಕಷ್ಟು ರೈತರು ಈ ಗೋ ಕೃಪಾಮೃತವನ್ನ ಬಳಸೋದು ನಾವೆಲ್ಲ ಕೇಳ್ತಾ ಇದ್ದೇವೆ. ಅಧಿಕೃತವಾಗಿ ಇದನ್ನ ಬೇರೆ ಬೇರೆ ಸಂಘ ಸಂಸ್ಥೆಯವರು ಇರಬಹುದು, ರೈತರು ಈಗಾಗಲೇ ನಮ್ಮ ಕರ್ನಾಟಕದಾದ್ಯಂತ ಅಲ್ಲಲ್ಲಿ ಬಳಸಿ ಒಳ್ಳೆಯ ಒಂದು ರಿಸಲ್ಟ್ ಅಥವಾ ಫಲಿತಾಂಶಗಳು ಬರ್ತಾ ಇದ್ದಾವೆ ಅಂತಕ್ಕಂತ ವಿಚಾರವನ್ನ ರೈತರು ನಮ್ಮೊಂದಿಗೆ ಹಂಚಿಕೊಂಡಿದ್ದು. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಮಚಂದ್ರ ರೆಡ್ಡಿ ಅವರು ಈ ಗೋ ಕೃಪಾಮೃತದ ಬಗ್ಗೆ ಅವರ ಅನಿಸಿಕೆಯನ್ನ ಹಂಚ್ಕೋತಾ ಇದ್ದಾರೆ. ಇದನ್ನ ಹೇಗೆ ತಯಾರು ಮಾಡ್ಕೊಳ್ಳೋದು, ಜೊತೆಗೆ ಇದನ್ನ ಬಳಸೋದು ಹೇಗೆ, ಮತ್ತು ಯಾವ ರೀತಿ ಇದಕ್ಕೆ ಒಂದು ಫಲಿತಾಂಶಗಳು ಬಂದಿದ್ದಾವೆ ಅಂತಕ್ಕಂತ ವಿಚಾರ ಹಂಚ್ಕೋತಿದ್ದಾರೆ. ರೆಡ್ಡಿ ಅವರೇ ಹೇಳಿ, ಮೊದಲನೇದಾಗಿ ಈ ಗೋ ಕೃಪಾಮೃತವನ್ನ ತಾವು ಮೊದಲಿಗೆ ಬಳಸಾಕತ್ತಿದ್ಮೇಲೆ ನಿಮಗೆ ಮಾಹಿತಿ ಹೇಗೆ ಗೊತ್ತಾಯ್ತು? ಗೋ ಕೃಪಾಮೃತ ಇದೆ, ಚೆನ್ನಾಗಿ ಬರುತ್ತೆ, ಇದನ್ನ ಬಳಸಬೇಕಂತಕ್ಕಂತ ವಿಚಾರ ನಿಮಗೆ ಹೇಗೆ ಗೊತ್ತಾಯ್ತು ಮೊದಲಿಗೆ? ನಮಸ್ಕಾರ. ಇದು ನಾವು ಫಸ್ಟ್ ಮಹಾರಾಷ್ಟ್ರ ಹೋಗಿದ್ದೀವಿ ಸರ್. ಆಮೇಲೆ ಬಿಜಾಪುರದಾಗ ಅಲ್ಲಲ್ಲಿ ಮಾಡ್ತಾ ಇದ್ರಿ, ಕನ್ನಡ ಮಠ ಹೋದಾಗ ಗೊತ್ತಾಗಿದ್ರಿ. ಇಲ್ಲಿ ನಾಗರಾಜಪ್ಪ ಗೌಡ್ರ ಅಂತಂದು ಗೊರಬಳಗ ಒಬ್ರು ಬಳಸ್ತಾ ಇದ್ರು ಸರ್, ತೊಗರಿಗೆ ಬೆಳೆಸಿದ್ರಿ ಅವ್ರು. ಅವ್ರ ಕಡೆಯಿಂದ ನಾವು ತಗೊಂಬಂದಿವ್ರಿ. ತಗೊಂಬಂದಿಂದ ಅದು ನಾವೇನಿಲ್ಲ, ಗೋಕೃಪಾಮೃತ ತರುವಾಗ ಒಂದ್ ಲೀಟರ್ ಮಾತ್ರ ತಗೊಂಡ್ರೆ ಸರಿ ಹೋಗ್ತೈತ್ರಿ ಅವ್ರ ಮನೆ ಕಡೆಗೆ. ಯಾರ ಹತ್ರ ಇರ್ತತೆ ಅವ್ರ ಕಡೆಯಿಂದ ಒಂದ್ ಲೀಟರ್ ತರಬೇಕು? ಯಾರು ರೆಡಿ ಮಾಡಿ ಅದನ್ನ ಬಳಸ್ತಾ ಇರ್ತಾರ ಸರ್, ಅವ್ರ ಮನೆ ಹತ್ರ ಒಂದ್ ಲೀಟರ್ ಗೋಕೃಪಾಮೃತ ನಾವು ತಗೊಂಬಂದ್ರೆ ಅದೇನಿಲ್ರಿ, ತಗೊಂಬಂದ ತರ್ವಾತ 200 ಲೀಟರ್ಗೆ ಒಂದ್ ಲೀಟರ್ ಗೋಕೃಪಾಮೃತ ಬ್ಯಾರಲ್ನಲ್ಲಿ ಹಾಕಿ 200 ಲೀಟರ್ ನೀರು, 2 ಕೆಜಿ ಬೆಲ್ಲ, 2 ಲೀಟರ್ ದೇಸಿ ಆಕಳದ ಮಜ್ಜಿಗೆ, ಇಷ್ಟು ಈ ಮೂರು ಕಲಿಸಿ 7 ದಿನ ತಿರುಗಿಸ್ಬೇಕು ಸರ್, ಬೆಳಿಗ್ಗೆ ಸಾಯಂಕಾಲ ತಿರುಗಿಸಿದ್ರೆ ಅದು ಅವಾಗ ಗೋ ಕೃಪಾಮೃತ ರೆಡಿ ಆಗ್ತೈತೆ ಸರ್. ಆ ಕಲ್ಚರ್ ಅನ್ನ ಮತ್ತೆ ನಾವು ಬೇರೆ ಬೇರೆ ಯಾರಿಗೇನ ಬೇಕಾದ್ರೆ ಕೊಡ್ಬೋದ್ರಿ 7 ದಿನ ನಂತರ. ಅಂದ್ರೆ ಅದನ್ನ ಸ್ಟಾರ್ಟಿಂಗ್ ಮಾಡ್ಕೋಬೇಕಾದ್ರೆ 1 ಲೀಟರ್ ಆದ್ರೆ ಸಾಕು ನಮ್ಗೆ ಕಲ್ಚರ್? 1 ಲೀಟರ್ ಆದ್ರೆ ಸರಿ ಆಗತ್ತೈತ್ರಿ. ಯಾರ ರೈತರೆಲ್ಲ ನೆನಪಿನಾಗ ಇಟ್ಕೊಂಡ್ಬೇಕ್ರೆ, 100 ಲೀಟರ್ ನೀರಿಗೆ 1 ಕೆಜಿ ಬೆಲ್ಲ, 100 ಲೀಟರ್ ನೀರಿಗೆ 1 ಕೆಜಿ ಬೆಲ್ಲ, 1 ಕೆಜಿ ಇದು 1 ಲೀಟರ್ ಮಜ್ಜಿಗೆ, 1 ಲೀಟರ್ ಮಜ್ಜಿಗೆ. ಎಕ್ಸ್ಪೆಂಡಿಚರ್ ಎಷ್ಟು ಜಾಸ್ತಿ ಆಗ್ತ ಆ ತರ ಮಾಡ್ಕೊಂತ ಹೋಗ್ಬೇಕ್ರಿ. ಕಂಪಲ್ಸರಿ ದೇಶಿ ಆಕಳದ ಮಜ್ಜಿಗೆನ ಆಗ್ಬೇಕು, ದೇಶಿ ಆಕಳದ ಮಜ್ಜಿಗೆ ಆಗ್ಬೇಕು. ಇನ್ನೊಂದ್ ಏನಂದ್ರೆ ಮಜ್ಜಿಗೆ ತೆಳಗದ್ರೆ 1 ಲೀಟರ್, ದಪ್ಪಗದ್ರೆ 1 ಲೀಟರ್ ಅಂತ, 1 ಲೀಟರ್ ಹಾಲಿದ್ರೆ 3 ಲೀಟರ್ ತನ ಮಜ್ಜಿಗೆ ಮಾಡ್ಬೋದು ಸರ್. ಹೌದೌದು, ಆ ಲೆಕ್ಕ ಇರ್ಬೇಕು. ನಮ್ಮಲ್ಲಿ ರೈತರು ಎಲ್ಲ ಮಾಡುತ್ತಾ ಇದ್ರು ಸರ್, ನಾವು ಕೈ ಮೇಲೆ ಒಂದ್ 400 ಎಕರೆ ಮ್ಯಾಗ ಆಗ್ಯದ ಸರ್ ನಾವು ಮಾಡಿಸಿದ್ದು. ನಿಮ್ಮ ಹುಡಾ ಭಾಗದಲ್ಲಿ ರೈತರು ಇದನ್ನ ಈಗಾಗಲೇ ಬಳಸ್ತಾ ಇದ್ದಾರೆ? ಬಳಸ್ತಾ ಇದಾರೆ. ನಾವು ಪ್ರತಿ ಒಂದು ಹೊಲಕಾಲ ಮನೆಗಾಲ ವಿಜಿಟ್ ಕೊಟ್ಟು ಎಲ್ಲಾ ರೈತರಿಗೂ ಹೇಳಿದ್ವಿ, ಹೇಳಿ ಕಳಿಸಿ ಒಂದ್ 300-400 ಎಕರೆ ಮ್ಯಾಗ ಆಗಿದೆ ಸರ್. ವೇಸ್ಟ್ ಕಂಪೋಸರ್ ಅನ್ನು ಬಳಸ್ತಾ ಇದಾರೆ. ಆಮೇಲೆ ಗೋಕೃಪಾಮೃತ ಸ್ಪ್ರೇಯರ್ಗೆ ಅಂತ ಕೊಟ್ಟಿದೀವಿ ಸರ್. ಮುಕುಂದಾದಾಗ ನಮ್ ಫ್ರೆಂಡ್ಲಿ ಒಳಗ ಎಲ್ಲಾರು ಕಲ್ತು ಮಾಡಕತ್ತಿವ್ರಿ, ಬಹಳ ಚೆನ್ನಾಗಿ ಮಾಡ್ತಾ ಇದಾರೆ ಸರ್. ಈ 2 ತಿಂಗಳದಾಗ ಒಂದ್ 400 ಎಕರೆ ದಾಟಿದೆ. ಆಮೇಲೆ ಅಂಬ ಮಾಡಿದಾಗ ನಾವು ಒಂದ್ಸರಿ ಪ್ರೋಗ್ರಾಮ್ ಮಾಡಿದ್ವಿ ಸರ್, ಅಲ್ಲಿ ಮಹಾರಾಷ್ಟ್ರಲಾಸಿ ಅಲ್ಲಿ ಮಠದ ಲವತಿಯಲ್ಲಿಂದ ಬಂದಿದ್ರು ಸರ್, ತುಕಾರಾಮ್ ಪವಾರ್ ಸರ್, ರಾಜೇಶ್ವರ ರಾವ್ ಸರ್, ಆಮೇಲೆ ಶ್ರೀಶೈಲ್ ಬಾದಾಮ್ ಡಾಕ್ಟರ್ ಅಂತಂದ ಅವರು. ಇದ್ರ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿನೂ ಗೊತ್ತಾಯ್ತು ಸರ್. ಅಲ್ಲಿ ನಿಮ್ಮೊಂದು ರೈತರಿಗೆ ಎಲ್ಲ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡಿರ್ತಾವು? ಹೌದ್ ಸರ್. ಆಮೇಲೆ ಯಾವ್ದೇ ಬೆಳೆಗೆ ಬಳಸಲ್ ಸರ್, ಇಲ್ಲೆಲ್ಲ ಬೆಳೆಸ್ಯಾರ, ಲಿಂಬೆ ಗಿಡಕ್ ಬೆಳೆಸ್ಯಾರ, ಭತ್ತಕ್ ಬೆಳೆಸ್ಯಾರ, ಕಬ್ಬಿಗೆ ಬೆಳೆಸ್ಯಾರ ಸರ್. ಯಾವುದೇ ಬೆಳೆ ಬೆಳೆಸಿದ್ರು ವಾರದ ಪಕ್ಕ ರಿಸಲ್ಟ್ ಸರ್. ತಾವು ಈಗ ಕಬ್ಬಿಗೆ ಬಳಸ್ತಾ ಇದ್ದೀರಾ ಗೋ ಕೃಪಾಮೃತವನ್ನ? ಹಾ, ಬಳಸಿದೀನಿ ಸರ್. ಹೇಗ ಅನಿಸ್ತಾ ಇದೆ ನಿಮಗೆ ಅದರ ಫಲಿತಾಂಶ? ಟಾಪ್ ರಿಸಲ್ಟ್ ಸರ್. ಏನ್ ಹಿಂದಕ್ ನೋಡ ಮಾತಾ ಇಲ್ಲ ಸರ್, ನಾವ್ ಅದನ್ ಬಿಟ್ರೆ ಬೇರೆ ಹಾಕೋದೇ ಇಲ್ಲ ಸರ್. ಅಷ್ಟಾದ್ರೆ ಸಾಕು ಸಾಕ್ರಿ. ಅದೇನ್ ತಿಂಗಳಿಗೆ ಒಂದ್ಸರಿ, 3 ತಿಂಗಳ ಕಬ್ಬಿದೆ ಸರ್ ನಂದ, 2 ಸರಿ ಮಾತ್ರ ಬಿಟ್ಟಿದ್ದೀನಿ. ಇವತ್ತ ಗೊಬ್ಬರ ಹಾಕಿ ವಾರದಾಗ ಗೊಬ್ಬರ ಹಾಕಿದ್ದಂಗ ಐತ್ ಸರ್, ಯಾವಾಗ್ಲೂ ಹಂಗ ಇರ್ತದೆ. ಕಬ್ಬಿಗೆ ಅದನ್ನ ಎಷ್ಟು, 1 ಎಕರೆಗೆ 1 ಲೀಟರ್ ಹೇಗೆ ಹಾಕ್ತಾ ಇದ್ದೀರಿ ಅದನ್ನ ಗೋ ಕೃಪಾಮೃತವನ್ನ ಸರ್? ಹೇಳ ಲೆಕ್ಕಕ್ಕ ಅದನ್ನ ಗೋಪಾಲ್ ಬಾಯಿ ಸುತ್ತಲೇನಾರ ಕಂಡು ಲೆಕ್ಕಕ್ಕ ಎಕರೆಗೆ 1000 ಲೀಟರ್ ಬಿಟ್ರು ಅಂತ ಅಂದಾರ ಸರ್. ಎಕರೆಗೆ 1000 ಲೀಟರ್ ಅಂದಾರ. ನಾವ್ ಅಷ್ಟು ಬಿಟ್ಟಿಲ್ಲ ಸರ್, ನಾವ್ ಬಿಟ್ಟಿಲ್ಲ. 200 ಲೀಟರ್, 150 ಲೀಟರ್ ಅಂದ್ರೆ ಏನ, ನೀರ್ ಬಿಟ್ಟಾಗ ಒಂದ್ಸರಿ ಬಿಡ್ತಾ ಇದೀವಿ ಸರ್. ನೀರಿನ ಜೊತೆ ಬಿಟ್ಟು ಬಿಡ್ತೀರ ಅದನ್ನ? ಬಿಟ್ಟಿವ್ ಸರ್. ಅಷ್ಟಕ್ಕೆ ನನಗಂತ ಸರಿ ಹೋಗೈತ್ರಿ. ಮುಂದ ದೊಡ್ಡ ಬೆಳೆ ಆಗಿಂದ ಹೆಂಗೈತೆ ಗೊತ್ತಿಲ್ಲ ಸರ್. ಈಗಂತ ಆ ತರ ನಡೆದೈತೆ, ಯಾವಾಗ್ಲೂ ಗೊಬ್ಬರ ಹಾಕಿದ ಹೊಲ ಇದ್ದಂಗ ಇರ್ತೈತಿ ಸರ್. ಅಂದ್ರೆ ಕಬ್ಬಿನ ಒಂದು ಬೆಳವಣಿಗೆ ಇರಬಹುದು, ಅದ್ರ ಬಣ್ಣ ಎಲ್ಲ ಬದಲಾವಣೆ ಆಗಿದೆ ಸಾಕಷ್ಟು. ಗೊಬ್ಬರ ಹಾಕಿದಾಗ ಏನಿರ್ತೈತೆ, 3-4 ದಿನದಾಗ ಆ ತರ ಇರ್ತದೆ. ನೀವು ಈಗ ಈ ಗೋ ಕೃಪಾಮೃತವನ್ನ ಮಾಡಿ ಇಟ್ಟ ಮೇಲೆ ಅದನ್ನ ಎಷ್ಟು ದಿವಸ ಒಳಗಾಗಿ ಬಳಸಬೇಕು ಅನ್ನೋದಿದೆ, ಹೇಗೆ ಅದನ್ನ? ಇದು ಒಳ್ಳೆ ಪ್ರಶ್ನೆ ಸರ್. ನಾವು ಈಗ ಫಸ್ಟ್ನೇ ಸರಿ ಅನ್ನೋ ಗೋ ಕೃಪಾಮೃತ ತರ್ತವಲ್ಲ ಸರ್, 45 ದಿನ ತನ ಒಂದ್ ಬ್ಯಾರಲ್ನಾಗ ಏನ್ ಮಾಡಿರ್ತಲ್ ಸರ್, ಅದ ಮದರ್ ಕಲ್ಚರ್ ಆಗಿ ಉಳ್ಕೊಂಡಿರ್ತ ಸರ್. ಬಳಸಕ್ ಏನ್ ನಡೀತ ಸರ್, ಇನ್ನೊಬ್ರಿಗೆ ಕೊಡ್ಬೇಕಾದ್ರೆ 45 ದಿನದ ಒಳಗ ಕೊಟ್ಟಿರ್ಬೇಕ್ರಿ. ನಾವು ಕಲ್ಚರ್ ಕಂಟಿನ್ಯೂ ಆಗಿ ಉಳಿಸ್ಕೊಂಡ್ ಹೋಗ್ಬೇಕಪ್ಪ, ಇದು ನಮಗ್ ಮುಂದ ಬೇರೆ ಬೇಕಾಗ್ತಲ್ಲ ಅಂತಂದ್ರೆ 45 ದಿನಕ್ಕೊಮ್ಮೆ ಚೇಂಜ್ ಮಾಡ್ತಾ ಇರ್ಬೇಕು ಸರ್. 45 ದಿನಕ್ಕೊಮ್ಮೆ ಚೇಂಜ್ ಮಾಡ್ಬೇಕಂದ್ರೆ ಹೊಸ ತರ್ಬೇಕಂತಾರೆ ಬೇರೆ ಕಡೆಯಿಂದ? ಇಲ್ಲ, ತರೋದ ಅವಶ್ಯಕತೆ ಇಲ್ಲ ಸರ್. ಇರೋ ನಮ್ದು ಒಂದ್ ಬ್ಯಾರಲ್ ನೆಳಗನ ಇರ್ತೈತೆ ಅಲ್ರಿ, ಅದನ್ನ ತಗೊಂಡ್ ಇನ್ನೊಂದ್ ಬ್ಯಾರಲ್ಗೆ ಹಾಕ್ಯಂಬಕ್ರು. ಒಂದ್ ಸಣ್ಣ ಬಕೆಟ್ ಆಗ್ಲಿ, ಒಂದ್ 100 ಲೀಟರ್ದು 50 ಲೀಟರ್ದು ಹಾಕ್ಯಂದ್ರೆ, ಈಗ ಬ್ಯಾಸಿಗೆ ಟೈಮ್ನಾಗ ಡ್ರೈಲ್ಯಾಂಡ್ ನಾಗ ಏನ ಸರ್, ಈಗ ಕೆಲವೊಂದ್ ಏರಿಯಾದಾಗ ಏನು ಬೆಳೆ ಇರುದಿಲ್ಲ, ಇರಾಗಲ್ಲ, 2-3 ತಿಂಗಳು ಬಳಸಕ್ ಇರಾಗಲ್ಲ ಸರ್. ಆತರ ಇದ್ದಾಗ ನಾವ್ ಅದ್ ಮತ್ತೆ ಕಳ್ಕೊಂಡ್ವಿ ಅಂದ್ರೆ ಮತ್ತೆ ಹೋಗ್ಬೇಕು ಹುಡ್ಕಕ್ ಅದೆಲ್ಲ ಯಾರ ಹೆಂಗ್ ಮಾಡಿರ್ತಾರ ಗೊತ್ತಿರಲ್ರಿ. ನಮ್ಮ ಮನೆಯಲ್ಲೇನೆ ಒಂದ್ ಸಣ್ಣದ್ ಒಂದ್ 50 ಲೀಟರ್ದು ಬ್ಯಾರಲ್ಲ. ಇನ್ನ ಒಂದು ಉತ್ತಮ ವಿಷಯ ಅಂದ್ರ 100 ಲೀಟರ್ದ ಅಲ್ಲ 200 ಲೀಟರ್ದು ಮಾಡಿದ್ದು ಚಲೋದ ಅವಶ್ಯಕತೆ ಇರಲ್ಲ ಸರ್. ಕಸ ಕಡ್ಡಿ ಅಂತ ತ್ಯಾಜ್ಯ ಹಾಕಿರ್ತಲ್ರಿ, ಅದ್ರ ಮ್ಯಾಗ ಹಾಕಿರ ಅತಿ ಉತ್ಕೃಷ್ಟವಾಗಿ ಆತದ ಸರ್ ಗೊಬ್ಬರ. ನಾವ್ 45 ದಿನದೊಳಗ 1 ಲೀಟರ್ ತಕ್ಕಂದ ಅದನ್ನ ಅದ್ರಾಗ ಮತ್ತೆ ಬ್ಯಾರಲ್ಗು ಶಿಫ್ಟ್ ಮಾಡ್ಬೋದು. ಶಿಫ್ಟ್ ಮಾಡಿ ಮತ್ತೆ ಹೊಸ ಮಾಡಿಡ್ಕೋಬಹುದು. ಅದನ್ನ ಮತ್ ನೀವು ಈ ಕಸ ಕಡ್ಡಿ ಕೊಳಸ್ಲಿಕ್ಕೆ ಗೊಬ್ಬರದಲ್ಲಿ ಹಾಕ್ಲಿಕ್ಕೆ ಉಪಯೋಗ ಮಾಡ್ಕೋಬಹುದು, ತಿಪ್ಪೆ ಗುಂಡಿಯಲ್ಲಿ ಹಾಕ್ಲಿಕ್ಕೆ ಅದೆಲ್ಲ? ಹ್ಮ್, ಮಾಡ್ಬೋದು ಸರ್, ಬಹಳ ಉತ್ತಮ. ತಿಪ್ಪೆ ಗುಂಡಿಯಾಗ ಹಾಕದಕ್ಕಿಂತ ತಿಪ್ಪೆ ಕಸನ ನಾವು ಏನ್ ಮಾಡಿದೆ ಅಂದ್ರೆ ಸರ್, 3.5-4 ಫೀಟ್ ಆಗಲ್ಲ ಸರ್, 1-3 ಫೀಟ್ ಎತ್ತರ ಹಿಂಗ ಏಕ ಒಡ್ಡ ಹಾಕಿದಂಗ ಹಾಕಿ ಅದ್ರ ಮ್ಯಾಗ ಹಾಕಿದ್ರೆ ಗಾಳಿ 2 ಕಡೆಗೆ ಆಡತ್ತ ಸರ್ ಫ್ರೀಯಾಗಿ. ಅದ ಅತಿ ಅಂದ್ರೆ ಅತಿ ಉತ್ಕೃಷ್ಟವಾದ ಗೊಬ್ಬರ ಆಗತ್ತೆ ಸರ್. ಅಂದ್ರೆ ಕಸ ಕಡ್ಡಿ ಕೊಳಲಿಕ್ಕೆ ಸಹಾಯ ಮಾಡ್ತತ್ತ? ಹ್ಮ್, ಕೊಳಲಕ್ಕನು ಆತ ಸರ್. ಇದನ್ನ ಗೋ ಕೃಪಾಮೃತವನ್ನ ಬರೇ ಭೂಮಿಗೆ ಅಷ್ಟು ಹಾಕುದಂತಿರೋ, ಸಿಂಪರಣ ಮಾಡಬಹುದಾ? ಯಾವ ಬೆಳೆಗಳಿಗೆ? ಎಲ್ಲಾ ಬೆಳೆಗಳಿಗೆ ಹಾಕಬಹುದಾ? ಹೇಗೆ ಹೇಳಿ ಸರ್? ಇದ್ರಾಗ 70 ತರ ಬ್ಯಾಕ್ಟೀರಿಯಾಗಳು ಇದೆ ಸರ್. ನಮ್ಗೆ ಇವೇನ್ ಸೋಡಮನಸ್ ಅವು ಇವು ಎಲ್ಲ ಟೋಟಲ್ ಎಲ್ಲಾ ತರನ ಬ್ಯಾಕ್ಟೀರಿಯಾಗಳು ಅದ್ರಾಗ ಅದಾವ. ನಾವು ಬಿಟ್ರೆ ಗೊಬ್ಬರ ಹಾಕಿ ಕೆಲಸ ಮಾಡತ್ರಿ, ಹೊಡೆದ್ರೆ ಎಣ್ಣೆ ಹಾಕಿ ಕೆಲಸ ಮಾಡ್ತೈತಿ. ವೈರಸ್, ಬ್ಯಾಕ್ಟೀರಿಯಾ, ಶಿಲೇಂದ್ರ, ಬೇರ್ಕೊಳ ರೋಗದ ಎಲ್ಲಾದು ಬರ್ತೈತಿ ಸರ್. ಅದಕ್ಕ ನಾವ್ ಬರೇ ಹೇಳೋದಲ್ದ ಮಾಡಿ ಎಲ್ಲಾ ರೀತಿಯ ಟೆಸ್ಟ್ ಮಾಡಿದೀವಿ ಸರ್. ಈ ಒಂದ್ 6-7 ತಿಂಗಳದಾಗ ಯಾವ ರೀತಿ ಅನುಕೂಲ ಇರ್ತೈತಿ ಅದೆಲ್ಲ ಮಾಡಿ ಎಲ್ಲದಕ್ಕೂ ಟಾಪ್ ರಿಸಲ್ಟ್ ಇದೆ ಸರ್. ಒಳ್ಳೆ ಫಲಿತಾಂಶ ಸಿಕ್ಕಿದೆ ತಮ್ಗೆ? ಮೊಸರು ಕಲರ್ ಅವರು ಇದಾರೆ, ಆಮೇಲೆ ಇನ್ನ ಬಹಳ ಜನ ಅದಾರ ಸರ್. ಅವರೆಲ್ಲರ ರಿಸಲ್ಟ್ ಬಹಳ ಚೆನ್ನಾಗೈತೆ ಅಂತ ಹೇಳ್ತಾ ಇದಾರೆ ಸರ್. ಅಂದ್ರೆ ಇದನ್ನ ಸಿಂಪರಣೆ ಮಾಡಬಹುದು, ಭೂಮಿಗೆ ಹಾಕಬಹುದು ಅಂತಿರ್ತಾವ? ಹ್ಮ್, ಹೌದ್ ಸರ್, ಹೌದ್ ಸರ್. ನಾವ್ ಎಲ್ಲಾ ರೀತಿ ಕಾಯಿ ಸಣ್ಣದೈತೆ ಅಂತ ಅನ್ಕೊಳ್ರಿ, ನಿಂಬೆಕಾಯಿ, ಮಾವಿನಕಾಯಿ ಒಡೆದ್ರಗನಾಗೆ ಅದು ದೊಡ್ಡದಾಗತ್ತ ಸರ್. ಇದನ್ನ ಸಿಂಪರಣೆ ಮಾಡುವ ರೈತರು ಎಷ್ಟು ಹಾಕಿ ಸಿಂಪರಣೆ ಮಾಡ್ಬೇಕು? ಇದನ್ನ ನೇರವಾಗಿ ಸಿಂಪರಣೆ ಮಾಡ್ಬೇಕಾ ಅಥವಾ ನೀರಿನ ಜೊತೆ ಮಿಶ್ರಣ ಮಾಡ್ಕೋಬೇಕಾ? ಹೇಗೆ? ನೀರಿನ ಜೊತೆಗೆ ಮಿಶ್ರಣ ಮಾಡ್ಬೇಕು ಸರ್. ಒಂದು ಟ್ಯಾಂಕ್ ನಾವು ಸ್ಪೇರ್ ಟ್ಯಾಂಕ್ ಇರ್ತೈತಿ ಸರ್, 14 ಲೀಟರ್ ಇರ್ಬೋದು, 13 ಲೀಟರ್ ಇರ್ಬೋದು ಸರ್. 2 ಲೀಟರ್ ಗೋಕೃಪಾಮೃತ ಜಲ ಹಾಕ್ಬೇಕು, ಉಳ್ದದ್ದು ಎಲ್ಲ ನೀರ್ ಹಾಕ್ಬೇಕು ಸರ್. ನೀರ್ ಹಾಕಿ ಈಗ ಗಿಡ, ಮಾವಿನ ಗಿಡ, ಇವು ಲಿಂಬು ಗಿಡ ಅಂತವಾದ್ರೆ ಬೇಸ್ ನೀರ್ ಹಿಡಂಗ್ ಹೊಡ್ಕಂದ್ರೆ ಚೆನ್ನಾಗಿರ್ತದ ಸರ್. ಭತ್ತ ಕಬ್ಬು ಏನೈತಲ್ರ ಮಾಮೂಲು ಸ್ಪ್ರೇಯರ್ ಮಾಡ್ಬೇಕು. ಇದನ್ನ ಸ್ಪ್ರೇ ಮಾಡುವ ಹೊತ್ನಾಗ ನಮ್ಗ ಅನ್ಸಿದ್ದೆ 3 ತರ ಚೆಕ್ ಮಾಡಿದಿಲ್ರಿ, ಸಾಯಂಕಾಲ ಟೈಮ್ ಹೊಡೆದ್ದೆ ರಿಸಲ್ಟ್ ಚೆನ್ನಾಗಿರ್ತದೆ. ಅಂದ್ರೆ ಸಾಯಂಕಾಲ ಸೂರ್ಯಾಸ್ತ ಆದ್ಮೇಲೆ ಹೊಡಿಬೇಕಂತಿರ್ತಾವ? ಅವಶ್ಯಕತೆ ಇಲ್ಲ, 4 ಗಂಟೆ ಎಲ್ಲ ಮೇಲ್ಪಟ್ಟು ಹೊಡೆದ್ರೆ ಅದು ರಾತ್ರಿ ಎಲ್ಲ ಜೀವಂತವಾಗಿರ್ತೈತೆ ಸರ್. ಹಂಗಾಗಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ಕಲ್ಸಿಯರು ಅದ್ರಲ್ಲಿ ಇರ್ತಕ್ಕಂತ ಜೀವಾಣುಗಳು ಜೀವಂತವಾಗಿರ್ತವೆ ಮತ್ತು ಒಳ್ಳೆ ಕೆಲಸ ಮಾಡ್ತಾವ ಅಂತ ಕೆಲಸ ಮಾಡ್ತಾ ಇದೆ ಸರ್. ಬೆಳಗ್ಗೆ ಒಂದ್ಸರಿ ಹೊಡೆದ್ ನೋಡಿದ್ರೆ ಅದೇ ಸ್ವಲ್ಪ ಪರವಿಲ್ಲ, ಆದ್ರೆ ಒತ್ತಾಗಿ 10 ಗಂಟೆ ಮ್ಯಾಗ ಹೊಡೆದದ್ದು ಅಷ್ಟೊಂದೇನ್ ರಿಸಲ್ಟ್ ಅನಿಸ್ತಾ ಇಲ್ಲ ಸರ್. ನೀವೀಗ ಇದನ್ನ ಎಷ್ಟ್ ದಿವಸದಿಂದ ಬಳಸ್ತಾ ಇದ್ದೀರಿ ಗೋ ಕೃಪಾಮೃತವನ್ನ? ನಾನು 6 ತಿಂಗಳು ಜಾಸ್ತಿ ಆಗಿದೆ ಸರ್. 6 ತಿಂಗಳು? ಹ್ಮ್, ಮೊದಲೇ ಭತ್ತಕ್ಕೆ ಬೆಳೆಸಿದ್ದೆ ಸರ್. ಮೆಣಸಿನ ಗಿಡಕ್ಕ ಬೆಳೆಸಿದೀವಿ, ಬಟ್ ಮೆಣಸಿನ ಗಿಡ ಅತಿ ಮಳೆ ಆಗಿ ನಮ್ದೆಲ್ಲ ಹೋಗ್ಬಿಡ್ ಸರ್. ಅಷ್ಟೇ ಯೂಸ್ ಮಾಡಿದಿರಿ. ಆಮೇಲೆ ಇದು ಕಬ್ಬಿಗಂತೂ 1 ರಿಸಲ್ಟ್ ಕಾಣ್ತಾ ಇದೆ ಸರ್. ಬಹಳ ಜನ ಈಗ ಕಬ್ಬ ಹಚ್ಚಿ 3 ತಿಂಗಳು ಅಂದ್ರೆ ತಾವು ಮತ್ ಬೇರೆ ಗೊಬ್ಬರ ಏನೇನ್ ಹಾಕಿರೋದಕ್ಕೆ? ಏನ್ ಹಾಕಿಲ್ಲ ಸರ್. ಏನಿಲ್ಲ, ಏನ್ ಹಾಕಿಲ್ಲ ಸರ್. ಕಬ್ಬಿನೆಲ್ಲ ಕಬ್ಬು ಹಾಕಿದೀನಿ, ಕಬ್ಬಿನೆಲ್ಲ ಬರಗಲ್ಲ ಹಂಗ್ ಬರಲ್ಲ ಅಂತಿರ್ತಾರೆ. ಕಬ್ಬಿನೆಲ್ಲ ರವದೇನ ಮಲ್ಸ್ ಮಾಡಿ ನಾವು ಹಾಕಿವಿ. ಕೋಕರೂಪ ಮತ್ತೆ ಒಂದ್ಸರಿ ಡಿಕಂಪೋಸರ್, ಒಂದ್ಸರಿ ವೇಸ್ಟ್ ಡಿಕಂಪೋಸರ್ ಒಂದ್ಸರಿ ಬಿಟ್ಟಿದ್ರೆ ಒಂದ್ ರವದೆ ಇಲ್ಲ, ಎಲ್ಲ ಕೊಳ್ತಾ ಬಿಟ್ರಿ. ಒಳ್ಳೆ ಒಂದು ಫಲಿತಾಂಶ ಬಂದದ ಮತ್ತೆ ಕೊಳೆಯುವಿಕೆನು ಜಾಸ್ತಿ ಆಗತ್ತೆ ಈ ಗೋಕೃಪಾಮೃತ ಹಾಕೋದ್ರಿಂದ. ಹೌದೌದ್ರ. ನಿಮ್ಮ ಭಾಗದಲ್ಲಿ ಎಷ್ಟು ಜನ ರೈತರು ನಿಮ್ಮ ಹುಡಾ ಗ್ರಾಮದಲ್ಲಿ ಈಗಾಗಲೇ ಇದನ್ನ ಬಳಸಲಿಕ್ಕೆ ಪ್ರಾರಂಭ ಮಾಡಿದಾರೆ? ಹುಡಾ ಗ್ರಾಮದಾಗ 3 ಜನ ಮಾಡಕತ್ತಾರ ಸರ್. ಇಬ್ರು ಕಬ್ಬಿಗೆ, ಒಬ್ರು ಬೇರೆ ಬೆಳಿಗ್ಗೆ ಪಿಳಿಪಿಸ್ರಿ ಅಂತ ಅದಕ್ ಮಾಡ್ಯಾರ ಸರ್. ಆಮೇಲೆ ಮುಕುಂದದಾಗ ಸಿಕ್ಕಬಡಿ 40 50 ಜನ ಜಾಸ್ತಿ ಆಗಿದೆ ಸರ್. ಗೊಬ್ಬರದ ಅಂಗಡಿ ಅವ್ರು ಮೊದಲು ಮಾಡಿ ಇಟ್ಟಾರ ಸರ್, ಬಹಳ ಚೆನ್ನಾಗಿ ರಿಸಲ್ಟ್ ಐತೆ ಅಂತ. ಪ್ರತಿಯೊಬ್ಬರು ಮಾಡ್ತಾ ಇದಾರ ಸರ್, ಇನ್ನ ಮಾಡ್ಲಕ್ಕ ಹತ್ತಿರ ಅಂಬಮಠ ಫಂಕ್ಷನ್ ಆಗಿ ನಿನ್ನ ಜಾಸ್ತಿ ಜನ ಮಾಡಕತ್ತಾರ. ಅಂದ್ರೆ ಅಂಬಾಮಠದಲ್ಲಿ ಕಾರ್ಯಕ್ರಮವನ್ನ ಮಾಡಿ ಜಾಸ್ತಿ ರೈತರಿಗೆಲ್ಲ ತಿಳುವಳಿಕೆಯನ್ನ ಮಾಡಿಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ನೀವು, ಕಾರ್ಯಕ್ರಮ ಚೆನ್ನಾಗಿ ಅಲ್ಲಿ ಹಮ್ಮಿಕೊಂಡ ಸಲುವಾಗಿ ರೈತರಿಗೆ ಸಾಕಷ್ಟು ಪ್ರಚಾರ ಆಗಿದೆ ಇದ್ರ ಬಗ್ಗೆ. ಹೌದು ಸರ್, ಆಗಿದೆ ಸರ್. ಈಗ ರೈತರು ನೀವ್ ಹೇಳಿದ್ರೆ ಆಕಳ ಮಜ್ಜಿನೇ ಬೇಕು ಅಂತಕ್ಕಂತ ವಿಚಾರ, ಕೆಲವೊಮ್ಮೆ ರೈತರು ಏನ್ ಮಾಡ್ತಾರೆ, ಬಡ ಬಡ ಅಂಗಡಿಗೆ ಹೋಗಿ ಒಂದ್ ಪ್ಯಾಕೆಟ್ ಹಾಲು ತಂದು ಮೊಸರು ಮಾಡಿ ಅದನ್ನೇ ಮಾಡಿ ಹಾಕ್ಬಿಡ್ತಾರೆ, ಅದು ಆಕಳದ ಇರ್ತದ ಸರ್, ಡೈರಿ ಹಾಲು ಆಕಳದ ಇರ್ತಾವ ಅಂತ ಹೇಳಿ. ಇಲ್ಲ ಸರ್, ಅದ ರಿಸಲ್ಟ್ ಬರೋದಲ್ಲ ಸರ್. ಬರೋದಿಲ್ಲ, ಬರೋದಲ್ಲ, ಟಕ ಬರೋದಲ್ರಿ. ಯಾಕಂದ್ರೆ ಸರ್, ಆಕಳ ಜವರಿ ಆಕಳದಾಗ ಇರ್ತಕ್ಕಂತ ಬ್ಯಾಕ್ಟೀರಿಯಾಗಳು ಡೆವಲಪ್ ಆಗ್ತಾವ. ಆಮೇಲೆ ಕೆಲವೊಬ್ರು ಇನ್ನ ಏನ್ ಮಾಡ್ತಾರಂದ್ರೆ, ಹಾಲೇನ ತರ್ತಾರೆ, ತಗೊಂಬಂದು ಯಾವ್ದು ನೀವ್ ಹೇಳಿದ್ರಲ್ಲ ಸರ್, ಡೈರಿ ಹೇಳದ್ ಮೊಸರು ತಗೊಂಬಂದು ಎಪ್ಪ ಆಗ್ತಾರೆ. ಆತರ ದಯವಿಟ್ಟು ಮಾಡ್ಬಾರ್ದು ಸರ್, ಯಾಕಂದ್ರ ಅದ್ರಾಗ ಇರ್ತಕ್ಕಂತ ಬ್ಯಾಕ್ಟೀರಿಯಾಗಳು ಕೆಲವು ಡೆವಲಪ್ಮೆಂಟ್ ಜಾಸ್ತಿ ಆಗಲ್ಲ ಸರ್, ಕಮ್ಮಿ. ಅಂದ್ರೆ ನೀವ್ ಹೆಪ್ಪ ಆಗ್ಬೇಕಾದ್ರೆ ಅಟ್ಲೀಸ್ಟ್ ಆಕಳ ಮೊಸರು ತರಬೇಕು. ಆಕಳ ಮೊಸರು ತರಬೇಕು, ತಂದಿಲ್ಲಪ್ಪ ಸಿಕ್ಕಿಲ್ಲ ಅಂದ್ರೆ ಲಿಂಬೆ ಹಣ್ಣು ಹಿಂಡಿದ್ರು ನಡೀತ ಅಂತ ಹೇಳಿದ್ರು ಸರ್. ಲಿಂಬೆ ಹಿಂಡಿ ನಡೀತದ ಅಂದ್ರ ನಡೀತದ ಸರ್, ಹಂಗಾದ್ರೆ ಚೆನ್ನಾಗಿರ್ತದ ಸರ್. ನೋಡ್ರಿ ರಾಮಚಂದ್ರ ರೆಡ್ಡಿ ಅವ್ರೆ, ತಾವು ಸಾವಯವ ಕೃಷಿಯನ್ನ ಮಾಡ್ತಾ ಇದ್ದಾರೆ, ಮನೆಯಲ್ಲಿ ಏನಾದ್ರು ಆಕಳ ಸಾಕಾಣಿಕೆಯನ್ನ ಮಾಡಿರಿ? ಆಕಳ ಇದೆ ಸರ್, 3 ಆಕಳ ಇದೆ ಸರ್, ಕಟ್ಟಿಲ್ಲ, ಒಂದು ಏಜ್ ಆಗಿದೆ ಸರ್, ಎರಡು ಸಣ್ಣ ಇದೆ ಸರ್. ಆಕಳ ಗಂಜಲವನ್ನ ಯಾವ ರೀತಿ ತಾವು ಕೃಷಿ ಒಳಗ್ ಬಳಸ್ತಾರೆ? ಗಂಜಲವನ್ನ ನಾವು ಗಂಜಲ ಹಿಡ್ದಿರ್ತಾರೆ, ಈಗೇನ್ ಹಿಡದಿಲ್ಲ ರೀ, ನಾವು ಗೋಕೃಪಂಬತ್ ಬಂದಿಂದ ಬಹಳ ಚೆನ್ನಾಗೈತಲ್ರ, ಈಗ ಒಂದ್ 6 ತಿಂಗಳ ಏನು ಹಿಡಿದಿಲ್ಲ ಸರ್, ನಾವು ಇದನ್ನೇ ಯೂಸ್ ಮಾಡ್ತಾ ಇದೀವಿ. ಗೊಬ್ಬರ ಇರ್ತದೆ, ಸಗಣಿ ಗೊಬ್ಬರ ಬೇಕಾದ್ರೆ ಆಗ್ತದೆ ಸರ್. ನೀವು ಬೇರೆ ಬೇರೆ ಕಡೆ ಎಲ್ಲ ಅಡ್ಡಾಡಿರಿ, ಇದ್ರ ಬಗ್ಗೆ ರೈತರ ಅನಿಸಿಕೆ ಹೇಗಿದಾವ? ಬೇರೆ ಬೇರೆ ಬೆಳೆಯಲ್ಲಿ ಗೃಹ ಕೃಪಾಮೃತವನ್ನ ಬಳಸಾಕತ್ತಿದ ಮೇಲೆ ಯಾವ್ದೇ ರಾಸಾಯನಿಕ ಗೊಬ್ಬರವನ್ನ ಬಳಸೋದು ಬೇಡ ಅಂತಿದಾರ ರೈತರು, ಹೇಗೆ? ಬಹಳ ಜನ ಈಗ ಸದ್ಯ ಮಟ್ಟಿಗೆ ಸರ್ ಹಾಕದೇ ಅವಶ್ಯಕತೆ ಇಲ್ಲಲ್ಲಪ್ಪ, ಎಲ್ಲ ಕರಗೈತೆ ಅಂತ ಅಂದಾರ ಸರ್. ಇನ್ನೊಂದಿಷ್ಟು ಕೆಲವು ಜನ ಸಮಾಧಾನ ಇಲ್ದಾಕ ಎಕರೆಗೆ ಒಂದ್ ಚೀಲ ಹಾಕಮ್ಮಂತ ಒಂದ್ 2-3 ಹಾಕಿದಾರ ಸರ್. ಸಮಾಧಾನ ಆಗೋದು, ಗೊಬ್ಬರ ಹಾಕಿದ್ರೆ ಸಮಾಧಾನ ಆಗೋದು? ಹಾಕಿದಾರ ಸರ್, ನಿನ್ನೆ ಮೊನ್ನೆ ಹಾಕ್ಯಾರ, ಬಟ್ ಅವ್ರ ಹಾಕ್ಯಾರ ಅಂದ್ರೆ ಪೂರ್ಣತೆಗ ಹಾಕಿಲ್ಲ ಸರ್, ತಮ್ಮ ಅನುಭವಕ್ಕೆ ಬರಲ್ಲ ಅಂತ ಒಂದ್ ಸ್ವಲ್ಪ ಬಿಟ್ಟಿದ್ದಾರೆ, ಹಾಕ್ಲಾರ್ದ ಬಿಟ್ಟಾರ. ಅವ್ರವರಿಗೆ ಮನವರಿಕೆ ಆಗಲ್ರ ಸರ್, ನಮ್ಗಂತ ಮನವರಿಕೆ ಆಗಿದೆ, ಅದ 100% ರಿಸಲ್ಟ್ ಅಂತ ನಾವಂತ ಹಾಕಲ್ಲ ಸರ್. ಈಗ ಸಂಪೂರ್ಣ ನಿಮಗೆ ಗೋ ಕೃಪಾಮೃತದ ಮೇಲೆ ವಿಶ್ವಾಸ ಬಂದಿದೆ, ಇದನ್ನ ಹಾಕಿದ್ರೆ ಖಂಡಿತ ನಾನು ಒಳ್ಳೆ ರೀತಿ ಇಳುವರಿ ಕಬ್ಬಿನಲ್ಲಿ ತಕ್ಕೋತೀನಿ ಅಂತಕ್ಕಂತ ಒಂದು ಆತ್ಮವಿಶ್ವಾಸ ಬಂದಿದೆ ತಮ್ಗೆ? 100% ಸತ್ಯವಾದ ಮಾತು ಸರ್ ಇದು, ಯಾಕಂದ್ರ ಪ್ರತಿಯೊಂದು ಟೆಸ್ಟ್ ಮಾಡಿದ್ವಿ. ಈಗ ನಾವು ಮಾತಾಡೋದ್ರಿಂದ 100 ದಾರಿ ತಪ್ಪಿಸೋದು ಒಳ್ಳೇದಲ್ಲ. ಹೌದೌದೌದು, 100 ದಾರಿ ಹಿಡಿಸೋದೇ ಒಳ್ಳೆ ಕೆಲಸ ಸರ್. ಹೌದೌದು, ಯಾರ್ದು ಹೆಂಗಂತ ಇರಗಲ್ಲ, ನಾವ್ ಹೇಳೋತ್ನಾಗನ ಕರೆಕ್ಟ್ ಆಗಿ ಹೇಳಿದ್ರೆ ಬೇಸರ್ತ ಅಂತಾನೆ. ನಾವು 2-3 ವರ್ಷದಿಂದಾನೆ ನಾವು ಈ ತರ ಮಾಡ್ತಾ ಇದ್ರು, ಬಟ್ ಎಲ್ಲಾದ್ರು ಟೆಸ್ಟ್ ಮಾಡಿಂದ ಇದನ್ನ ಮಾತಾಡಕತ್ತಿರ ಸರ್. ಈಗ ಕಬ್ಬಿಗೆ ಕೆಲವೊಂದ್ ಜನ ಹರಿ ನೀರನ್ನ ಮಾಡ್ತಾರೆ, ಕೆಲವೊಂದ್ ಜನ ಡ್ರಿಪ್ ಮಾಡಿಸಿರ್ತಾರೆ, ಡ್ರಿಪ್ ಅಲ್ಲಿ ಮಾಡಿಸಿದವರು ಇದನ್ನ ಹೇಗೆ ಬಳಸಬೇಕು ಗೋಕೃಪಾಮೃತವನ್ನ? ಡ್ರಿಪ್ ಮಾಡಿಸಿದ್ರು ವೆಂಚರ್ ಲಾಸಿ ಎಳಿಸಿದ್ರೆ ಸರಿ ಹೋಗ್ತದೆ ಸರ್. ಈಗ ಹರಿ ನೀರ್ ಮಾಡಿಸಿದ್ರು ಟ್ಯಾಂಕ್ಗಳಾಸೆ ಅಲ್ಲಿ ಕಾಲುವೆಯಲ್ಲಿ ಬರ್ತದೆ, ಅಲ್ಲಿ ಫಸ್ಟ್ ನೇಮ್ ಮಕ್ಬಾಯ್ ಇಟ್ಕಂದ್ರೆ ಕಾಲದಾಗ ಒಂದ್ ಸ್ವಲ್ಪ ದೂರ ಹೋದ್ರು ಸರಿ ಹೋಗ್ತದೆ ಸರ್. ಅಂದ್ರೆ ಅದಕ್ಕೊಂದು ಟ್ಯಾಪ್ ಮಾಡಿಸ್ಬೇಕು ಇದಕ್ಕೆ ಟ್ಯಾಂಕಿಗೆ? ಟ್ಯಾಂಕಿಗೆ ನಳ ಮಾಡಿಸಿ ನಳದಲ್ಲಿ ಸಣ್ಣಗೆ ಅದು ಟೈಮಿಂಗ್ ಒಂದ್ 500 ಬ್ಯಾರಲ್ ಇದೆ ಅನ್ಕೊಳ್ರಿ ಡ್ರಮ್, ಸಣ್ಣಗ ಒಂದ್ ಮಾಮೂಲಾಗಿ ಬಿಟ್ಕಂದ್ರೆ ಇದು ಎಷ್ಟು ತಾಸಿಗೆ ಹೋಗತ್ತಂತ ರೈತರಿಗೆ ಗೊತ್ತಾಗ್ತಾರೆ. ಹೌದೌದು, ಆ ತರ ಮಾಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ, ಒಂದ್ಸರಿ ಕಮ್ಮಿ ಆ ತರ್ಕ ಇನ್ನೊಂದ್ಸರಿ ಆ ಕಡೆ ಜಾಸ್ತಿ. ಏನ್ ಜಾಸ್ತಿ ಹೋದ್ರೆ ಏನು ಆಗೋದಿಲ್ಲ, ಕಡಿಮೆ ಕಡಿಮೆ ಆಗ್ಬಾರ್ದು, ಇನ್ನು ಜಾಸ್ತಿ ಆದ್ರೆ ಇನ್ನೂ ಒಳ್ಳೇದೇನೆ. ಜಾಸ್ತಿ ಹೋದ್ರೆ ಇನ್ನೂ ಒಳ್ಳೇದು ಸರ್, ಬಹಳ ಚೆನ್ನಾಗಿರ್ತದ ಸರ್. ಎಲ್ಲ ರೈತರಿಗೂ ಮಾಡ್ಬೇಕಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಹೇಳೋದಕ್ಕೆ. ಒಳ್ಳೇದು ರಾಮಚಂದ್ರ ರೆಡ್ಡಿ ಅವರೇ, ನಿಮ್ಮ ಒಂದು ಕಬ್ಬನ್ನ ಗೋಕೃಪಾಮೃತವನ್ನ ಬಳಸಿ ತಾವು ಬೆಳೀತಾ ಇದ್ದೀರಿ, ಯಾರಾದ್ರೂ ರೈತರು ನೋಡ್ಬೇಕು ಅಂತಕ್ಕಂತ ರೈತರಿಗೆ ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತಕ್ಕಂತ ರೈತರಿಗೆ ನಿಮ್ಮ ಫೋನ್ ಸಂಖ್ಯೆಯನ್ನು ಹೇಳಿ ಒಮ್ಮೆ, ಮತ್ತೆ ಜೊತೆಗೆ ವಿಶೇಷವಾದಂತ ಮಾಹಿತಿಯನ್ನ ಪಡೆಯುವಂತ ರೈತರಿದ್ರು ನೀವು ಫೋನ್ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಳಿ. ನಿಮ್ ಫೋನ್ ಸಂಖ್ಯೆಯನ್ನು ಹೇಳಿ ಒಮ್ಮೆ. 6362-8041 8041 ಇನ್ನೊಮ್ಮೆ ಹೇಳಿ, ಇನ್ನೊಮ್ಮೆ 6-3 6-2 6-2-8-0-4-1 ಒಳ್ಳೇದು ರಾಮಚಂದ್ರ ರೆಡ್ಡಿ ಅವರು, ಇದುವರೆಗೆ ನಿಮ್ಮ ಗೋ ಕೃಪಾಮೃತದ ಬಗ್ಗೆ ಅನುಭವವನ್ನ ಕಬ್ಬಿನಲ್ಲಿ ಬಳಸ್ತಾ ಇದ್ದಾರೆ, ಇದರ ಒಂದು ರಿಸಲ್ಟ್ ಫಲಿತಾಂಶ ಹೇಗ್ ಬಂದಿದೆ ಅಂತಕ್ಕಂತ ವಿಚಾರ ಹಂಚಿಕೊಂಡಿರಿ. ಒಳ್ಳೆ ವಿಚಾರಗಳು, ಒಳ್ಳೆ ಒಂದು ನಿಮ್ಮ ಬೆಳೆಯನ್ನ ನೋಡ್ಲಿಕ್ಕೆ ರೈತರು ಬರಲಿ, ಜೊತೆಗೆ ಅದನ್ನ ಕನ್ಫರ್ಮ್ ಮಾಡ್ಕೊಂಡು ಎಲ್ಲಾ ಬೆಳೆಗಳಲ್ಲಿ ಬಳಸುವಂತಾದ್ರೆ ಖಂಡಿತ ಇದೊಂದು ರೈತರಿಗೆ ಒಂದು ಮಹತ್ವವಾದಂತ ಒಂದು ತಂತ್ರಜ್ಞಾನ ಅಂತ ಹೇಳ್ಬಹುದು. ರೈತರು, ಬೇರೆ ಬೇರೆ ರೈತರು ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದನ್ನ ಬಳಸ್ತಾ ಇದ್ದಾರೆ, ಅಂತ ರೈತರನ್ನ ಸಂಪರ್ಕ ಮಾಡಿ ಇದನ್ನ ಬಳಸಲಿಕ್ಕೆ ಮುಂದೆ ಬರಲಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡೋದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ ರೀ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೂ ಸಿಂಧನೂರು ತಾಲೂಕು ಹುಡಾ ಗ್ರಾಮದ ರಾಮಚಂದ್ರ ರೆಡ್ಡಿ ಅವರ ಕಬ್ಬಿನ ಬೆಳೆಯ ಅನುಭವಗಳನ್ನು ಕೇಳಿದ್ರಿ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ